ಹಸಿರು ಸಿರಿ ಹಸಿರು ಸಿರಿ ಹಸಿರು ಸಿರಿ. ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಹಸಿರು ಸಿರಿ ಹಸಿರು ಸಿರಿ ಹಸಿರು ಸಿರಿ. ಆತ್ಮೀಯರೇತ ಬಾಂಧವರೇ, ಹಸಿರು ಸಿರಿ ಬಾನುಲಿ ಸರಣಿಯ ಮೂರನೇ ಅವತರಣಿಕೆಯ ಅಂತಿಮ ಸಂಚಿಕೆ ಇಂದು ಪ್ರಸಾರವಾಗ್ತಾ ಇದೆ. ಇಂದಿನ ಈ ಸಂಚಿಕೆಯಲ್ಲಿ ಆಲೂಗೆಡ್ಡೆ ಬೆಳೆಯಲ್ಲಿ ಸುಧಾರಿತ ಉತ್ಪಾದನಾ ತಂತ್ರಜ್ಞಾನಗಳು, ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿಸಿ ಸಂಧ್ಯಾ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಆಲೂಗೆಡ್ಡೆಯಲ್ಲಿ ಸುಧಾರಿತ ಉತ್ಪಾದನಾ ತಂತ್ರಜ್ಞಾನಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಆಲೂಗೆಡ್ಡೆ ಹಾಸನ ಜಿಲ್ಲೆಯ ಒಂದು ಪ್ರಮುಖವಾದಂತಹ ವಾಣಿಜ್ಯ ಬೆಳೆ. ನಮ್ಮ ಹಾಸನದ ಸುತ್ತಮುತ್ತಲ ಜಿಲ್ಲೆಗಳಲ್ಲೂ ಕೂಡ ಇದರ ಸಾಗುವಳಿಯನ್ನು ಮಾಡಲಾಗುತ್ತೆ. ಇತ್ತೀಚೆಗೆ ಅನೇಕ ಕಾರಣಗಳಿಂದಾಗಿ ಆಲೂಗೆಡ್ಡೆ ಬೆಳೆಯನ್ನು ಸಾಗುವಳಿ ಮಾಡುವಂತಹ ಪ್ರಮಾಣ ಅಥವಾ ವಿಸ್ತೀರ್ಣ ಅತ್ಯಂತ ಕಡಿಮೆ ಆಗಿರುವಂಥದ್ದನ್ನು ನಾವು ಗಮನಿಸಬಹುದು. ಅದಕ್ಕೆ ಕಾರಣಗಳು ಸಾಕಷ್ಟು ಇದ್ದಾವೆ. ಅದರಲ್ಲಿ ಒಂದು ಪ್ರಮುಖವಾದಂಥ ಕಾರಣ ಅಂತ ಹೇಳಿದರೆ, ಈ ಆಲೂಗೆಡ್ಡೆ ಬೆಳೆ ಅನ್ನುವಂಥದ್ದು ಅಷ್ಟು ಲಾಭದಾಯಕವಾದಂತಹ ಬೆಳೆ ಅಲ್ಲ ಅನ್ನುವಂಥದ್ದು ಒಂದು ಕಾರಣ. ಅದಕ್ಕೆ ಪ್ರಮುಖವಾದಂತಹ ಕಾರಣ ಅಥವಾ ಹಿನ್ನೆಲೆ ಏನು ಅಂತ ಹೇಳಿದರೆ, ಮೊದಲೆಲ್ಲ ನಮಗೆ ಕೃಷಿ ಕಾರ್ಮಿಕರ ಲಭ್ಯತೆ ಹೆಚ್ಚಾಗಿ ಆಗ್ತಾ ಇತ್ತು. ಇತ್ತೀಚಿನ ದಿವಸಗಳಲ್ಲಿ ಈ ಕೃಷಿ ಕಾರ್ಮಿಕರ ಲಭ್ಯತೆ ಕಡಿಮೆ ಆಗಿರೋದ್ರಿಂದ ಆಲೂಗಡ್ಡೆಯ ಉತ್ಪಾದನಾ ವೆಚ್ಚ ಹೆಚ್ಚಳವಾಗುತ್ತೆ ಅನ್ನುವಂತಹ ಒಂದು ಕಾರಣ. ಮತ್ತೊಂದು ಕಾರಣ, ಈ ಆಲೂಗಡ್ಡೆ ಬೆಳೆಯನ್ನು ಬಾಧಿಸತಕ್ಕಂತಹ ಅತೀವವಾದಂತಹ ರೋಗ ಹಾಗೂ ಕೀಟ. ಒಂದು ಹಂತದವರೆಗೂ ಯಾವ ಸಮಸ್ಯೆಯೂ ಕೂಡ ಇರೋದಿಲ್ಲ, ಆದರೆ ಇನ್ನೇನು ಬೆಳೆ ನಮ್ಮ ಕೈಗೆ ಬಂತು ಅನ್ನುವ ಸಂದರ್ಭದಲ್ಲಿ ಈ ಆಲೂಗೆಡ್ಡೆ ಬೆಳೆಗೆ ಬರ್ತಕ್ಕಂತಹ ಅನೇಕ ರೋಗಗಳು ಇದನ್ನು ಬಾಧಿಸುತ್ತೆ. ಹಾಗಾಗಿ ನಮಗದರಲ್ಲಿ ಸ್ವಲ್ಪವೂ ಕೂಡ ಇಳುವರಿ ಸಿಗದಂತಹ ಪರಿಣಾಮದಿಂದಾಗಿ ಅನೇಕ ಕೃಷಿಕರು ಆಲೂಗೆಡ್ಡೆ ಬೆಳೆಯನ್ನು ಬೆಳೆಯುವಂಥದ್ದನ್ನು ಕೈಬಿಟ್ಟಿರುವಂಥದ್ದನ್ನು ನಾವು ಕಾಣಬಹುದು. ಆದರೆ ಇತ್ತೀಚಿನ ದಿವಸಗಳಲ್ಲಿ ಇದೆಲ್ಲದಕ್ಕೂ ಕೂಡ ಪರಿಹಾರ ಅನ್ನುವಂಥದ್ದು ದೊರೆತಿದೆ. ನಾನಾಗಲೇ ಹೇಳಿದಾಗೆ ಈ ಕೃಷಿ ಕಾರ್ಮಿಕರ ಅಲಭ್ಯತೆ ಇದ್ದರೂ ಕೂಡ ಆಲೂಗಡ್ಡೆಯನ್ನು ಕೂಡ ಯಾಂತ್ರೀಕೃತವಾಗಿ ನಾವು ಬೆಳೆಯಬಹುದು. ಅದನ್ನು ಬಿತ್ತನೆಯನ್ನು ಮಾಡಲಿಕ್ಕೆ, ಕೊಯ್ಲು ಮಾಡಲಿಕ್ಕೆ, ಕಟಾವು ಮಾಡಲಿಕ್ಕೆ ಇವತ್ತು ಯಂತ್ರಗಳ ಆವಿಷ್ಕಾರ ಆಗಿದೆ. ಅವುಗಳ ಬಳಕೆಯನ್ನು ಮಾಡಿಕೊಳ್ಳಬಹುದು. ಇನ್ನೇನು ಅತೀವವಾಗಿ ರೋಗ ಮತ್ತು ಕೀಟ ಬಾಧಿಸ್ತಾ ಇತ್ತೋ ಅದನ್ನು ನಿರೋಧಿಸ್ತಕ್ಕಂತಹ ತಳಿಗಳು ಇವತ್ತು ಬಂದಿದ್ದಾವೆ. ರೋಗ ನಿರೋಧಕ ತಳಿಗಳು ಇರೋದ್ರಿಂದ ಯಾವುದೇ ರೋಗ ಬರುವಂತಹ ಸಾಧ್ಯತೆಯೂ ಕೂಡ ಇಲ್ಲ. ಇದಕ್ಕೆ ಪೂರಕವಾಗಿ ನಾವು ಇವತ್ತು ಆಲೂಗಡ್ಡೆಯಲ್ಲಿ ಸುಧಾರಿತ ಉತ್ಪಾದನಾ ತಂತ್ರಜ್ಞಾನಗಳು ಅನ್ನುವಂತಹ ವಿಷಯವನ್ನು ಇಟ್ಕೊಂಡು ಮಾತನಾಡ್ತಾ ಇದ್ದೇವೆ. ಈ ಒಂದು ವಿಚಾರ ಆಲೂಗಡ್ಡೆ ಬೆಳೆಯುವಂಥವರಿಗೆ, ಬೆಳೆಯಬೇಕು ಅನ್ನುವವರಿಗೆ ಹೆಚ್ಚು ಆಪ್ತವಾಗುತ್ತೆ. ಯಾಕೆ ಅಂತ ಹೇಳಿದರೆ ಹೊಸ ಹೊಸ ವಿಚಾರಗಳು ಇವತ್ತು ಪ್ರಸ್ತಾಪ ಆಗುತ್ತೆ. ಇದನ್ನು ಕೇಳಿ ಅನುಕೂಲವನ್ನು ಮಾಡಿಕೊಳ್ಳಬಹುದು. ಈ ಒಂದು ಆಲೂಗಡ್ಡೆಯಲ್ಲಿ ಸುಧಾರಿತ ಉತ್ಪಾದನಾ ತಂತ್ರಜ್ಞಾನಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ನಮಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಜಿಸಿ ಸಂಧ್ಯಾ ಅವರು. ಸಂಧ್ಯಾ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಆಲೂಗಡ್ಡೆ ಬಗ್ಗೆ ಸುಧಾರಿತ ಬೇಸಾಯ ಕ್ರಮಗಳ ಕುರಿತಂತೆ ತಿಳಿದುಕೊಳ್ಳೋಣ. ನಮ್ಮ ಹಾಸನ ಜಿಲ್ಲೆ ಒಂದು ಪ್ರಮುಖವಾದಂತಹ ಜಿಲ್ಲೆ ಆಲೂಗಡ್ಡೆ ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ. ಹೌದು. ಇವತ್ತು ಈ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಒಂಚೂರು ತಿಳಿಸ್ಕೊಡಿ. ಆಲೂಗಡ್ಡೆನ ನಮ್ಮ ಹಾಸನದ ಸಾಂಪ್ರದಾಯಿಕ ಬೆಳೆ ಅಂತಾನೆ ಕರೀತಾರೆ. ಈ ಹಿಂದೆ ಹಾಸನದಲ್ಲಿ ಸುಮಾರು 40,000 ಹೆಕ್ಟೇರ್ ಪ್ರದೇಶದಲ್ಲಿ ಆಲೂಗಡ್ಡೆನ ಯಥೇಚ್ಛವಾಗಿ ಬೆಳೀತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದರೆ ಕೇವಲ 4-5 ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬೆಳೀತಿದ್ದಾರೆ. ಇನ್ನು ರೈತರು ಸಾಂಪ್ರದಾಯಿಕವಾಗಿರುವಂತಹ ಆಲೂಗಡ್ಡೆ ಬೆಳೆಯನ್ನು ಬಿಟ್ಟು ಇತರೆ ವಾಣಿಜ್ಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಇದಕ್ಕೆ ಸಾಕಷ್ಟು ಕಾರಣಗಳಿದೆ. ನೀವು ಆಲ್ರೆಡಿ ಹೇಳಿದ್ರಿ, ಮುಖ್ಯವಾಗಿ ಏನು ಕಾರಣ ಅಂತಂದರೆ ಕೊನೆ ಅಂಗಮಾರಿ ರೋಗ. ಕೊನೆ ಅಂಗಮಾರಿ ರೋಗ ಈ ಒಂದು ಮುಂಗಾರಲ್ಲಿ ಬೆಳೆಯೋದ್ರಿಂದ ಅದರ ಹಾವಳಿ ಜಾಸ್ತಿ ಆಗಿರೋದ್ರಿಂದ ಸೊ ರೈತರು ಈ ಅಂಗಮಾರಿ ರೋಗಕ್ಕೆ ಹೆದರುಬಿಟ್ಟು ಆಲೂಗಡ್ಡೆಯನ್ನು ಬೆಳೆಯೋದು ಕಡಿಮೆ ಮಾಡ್ತಿದ್ದಾರೆ. ಜೊತೆಗೆ ಗುಣಮಟ್ಟದ ಬಿತ್ತನೆ ಬೀಜ ಸಿಗ್ತಾ ಇಲ್ಲ. ಪ್ರತಿ ವರ್ಷ ಬಿತ್ತನೆ ಬೀಜದ ಬಗ್ಗೆ ಕಂಪ್ಲೇಂಟ್ ನೀವು ಮಾಡ್ತಾನೆ ಇರ್ತಾರೆ, ನೀವು ನೋಡ್ತಾ ಇರ್ಬೋದು ಸಾಕಷ್ಟು. ಸೊ ನಮಗೆ ಬರುವಂತಹ ಬಿತ್ತನೆ ಗಡ್ಡೆಗಳೆಲ್ಲವೂ ಕೂಡ ಪಂಜಾಬಿನಿಂದ ಬರುತ್ತೆ, ಅದರಲ್ಲಿ ಜಲಂಧರ್ ಅನ್ನೋ ಪ್ರದೇಶದಿಂದ ಬರೋದ್ರಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ ಗುಣಮಟ್ಟದ ಬಿತ್ತನೆ ಗಡ್ಡೆಗಳು ಸಿಗ್ತಿಲ್ಲ. ಹಾಗೆ ಹಲವಾರು ವೆರೈಟಿಗಳು ಇದೆ. ನಮಗೆ ಸುಮಾರು 45 ವರ್ಷದಿಂದ ಹಾಸನದಲ್ಲಿ ಬೆಳೀತಾ ಇರೋದು ಒಂದೇ ತಳಿ, ಅದು ಕುಫ್ರಿ ಜ್ಯೋತಿ. ಅದನ್ನ ಬಿಟ್ಟು ಸಂಶೋಧನಾ ಕೇಂದ್ರದಿಂದ ಸಾಕಷ್ಟು ವೆರೈಟಿ ರಿಲೀಸ್ ಆಗ್ತಾ ಇದೆ, ಆ ತಳಿಗಳು ನಮ್ಮ ರೈತರಿಗೆ ಸಿಗ್ತಾ ಇಲ್ಲ. ಅದರಲ್ಲಿ ಕುಫ್ರಿ ಹಿಮಾಲಿನಿ ಆಗಿರ್ಬೋದು, ರೀಸೆಂಟ್ ಆಗಿ ಬಿಡುಗಡೆ ಆಗಿರುವಂತಹ ಕುಫ್ರಿ ಕರಣ್ ಅಂತ ತಳಿ, ಇವೆಲ್ಲವೂ ಕೂಡ ಕೊನೆ ಅಂಗಮಾರಿ ರೋಗ ನಿರೋಧಕತೆ ಶಕ್ತಿ ಇರುವಂತಹ ತಳಿ. ಈ ತಳಿ ಲಭ್ಯತೆ ಇಲ್ಲ, ಹಾಗಾಗಿ ರೈತರು ಆಲೂಗಡ್ಡೆ ಬೆಳೆ ಬಿಟ್ಟು ಬೇರೆ ಬೆಳೆಗಳಿಗೆ ಮಾರು ಹೋಗ್ತಾ ಇದ್ದಾರೆ. ಹೀಗೆ ಈ ಒಂದು ಪರಿಸ್ಥಿತಿ ಇರುವಂತದ್ದು. ಆದ್ರೆ ಇದಕ್ಕೆ ನಮ್ಮ ಆಲೂಗಡ್ಡೆ ಬೆಳೆಗಾರರು ಏನು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರು ಅದೆಲ್ಲದಕ್ಕೂ ಕೂಡ ಪರಿಹಾರವನ್ನು ಇವತ್ತು ವಿಜ್ಞಾನದ ಮೂಲಕ ನಾವು ಕಂಡುಕೊಂಡಿದ್ದೇವೆ. ಬಹಳ ಮುಖ್ಯವಾಗಿ ಒಳ್ಳೆ ಗುಣಮಟ್ಟದ ಬಿತ್ತನೆ ಬೀಜಗಳು ನಮಗೆ ಲಭಿಸ್ತಾ ಇಲ್ಲ ಅನ್ನುವಂಥದ್ದು ಒಂದು ದೊಡ್ಡ ದೂರಿತ್ತು. ಮುಖ್ಯವಾಗಿ ಬಿತ್ತನೆ ಗಡ್ಡೆಗಳದೆ ನಮಗೆ ಸಮಸ್ಯೆ ಇರ್ತಾ ಇತ್ತು. ದೂರದ ಪಂಜಾಬ್ನಿಂದ ಹರಿಯಾಣದಿಂದ ನಮಗೆ ಇಲ್ಲಿಗೆ ಬರ್ತಾ ಇತ್ತು. ಅದು ಬರುವ ವೇಳೆಗೆ ಸುಮಾರು ಒಂದು 5 ಅಥವಾ 6-7 ಜನರೇಷನ್ ತಲೆಮಾರು ಅಂತ ಹೇಳಿ ಏನ್ ಕರಿತೀವೋ ಆ ತಲೆಮಾರಿಂದ ಆಗಿರ್ತಾ ಇತ್ತು. ಅದರಲ್ಲಿ ಅಷ್ಟು ಸತ್ವ ಇರ್ತಾ ಇರಲಿಲ್ಲ. ಇದಕ್ಕೆ ಪರಿಹಾರವನ್ನ ಈ ಅಂಗಾಂಶ ಕೃಷಿಯ ಮೂಲಕ ಕಂಡುಕೊಳ್ಳಲಾಗಿದೆ. ಬಹಳ ಮುಖ್ಯವಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇರತಕ್ಕಂತಹ ಬೋರನ್ಕೊಪ್ಪಲು ಒಂದು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಏನಿದೆಯೋ ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕೆಲಸಗಳು ಆಗಿದ್ದಾವೆ. ಈ ಅಂಗಾಂಶ ಕೃಷಿಯ ಸಸಿಗಳು ಅಂತ ಅಂದ್ರೇನು, ಆಲೂಗಡ್ಡೆಯಲ್ಲಿ ಇದನ್ನ ಹೇಗೆ ಉತ್ಪಾದನೆ ಮಾಡಲಾಗುತ್ತೆ ಮತ್ತೆ ಏನು ಅನುಕೂಲ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡಿ. ಈ ಅಂಗಾಂಶ ಕೃಷಿ ಅಂತ ಏನಿದೆ, ಇದು ನೂತನವಾಗಿ ಬಿಡುಗಡೆಯಾದಂಥ ತಾಂತ್ರಿಕತೆ. ಇದನ್ನ ಬಾಗಲಕೋಟೆ ತೋಟಗಾರಿಕಾ ಸಂಶೋಧನಾ ಕೇಂದ್ರದಿಂದ, ಹಾಗೆ ಸಿಪ್ ಅಂತೇಳಿ ಪೆರು ಒಂದು ಸಂಶೋಧನಾ ಕೇಂದ್ರ ಇದೆ, ಇಂಟರ್ನ್ಯಾಷನಲ್ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆಯಾದಂತಹ ತಂತ್ರಜ್ಞಾನ. ಈ ಒಂದು ತಂತ್ರಜ್ಞಾನ ಯಾವ ರೀತಿ ನೀವು ಬಾಳೆಯಲ್ಲಿ ಟಿಶ್ಯೂ ಕಲ್ಚರ್ ಸಿಗುತ್ತೆ ಅದೇ ರೀತಿ ಲ್ಯಾಬ್ಗಳಲ್ಲಿ ಸಸಿಗಳನ್ನ ಮಾಡ್ತಾರೆ. ಒಂದು ಆಲೂಗಡ್ಡೆಯಲ್ಲಿ ಮುಖ್ಯವಾಗಿ ಏನಾಗಿರುತ್ತೆ ಅಂದ್ರೆ ಬಿತ್ತನೆ ಗಡ್ಡೆಯಲ್ಲಿ ನಿಮಗೆ ನಂಜಾಣುಗಳು ಬರುತ್ತೆ. ಪ್ರತಿ ವರ್ಷ ಏನಾಗುತ್ತೆ, ಪಂಜಾಬಲ್ಲಿ ಒಂದು ವೇಳೆ ಆ ನಂಜಾಣು ರೋಗ ಅಥವಾ ದುಂಡಾಣು ಸೊರಗು ರೋಗ ಗಡ್ಡೆಯಲ್ಲಿ ಇತ್ತು ಅಂತಂದ್ರೆ ಅಂತಹ ಗಡ್ಡೆನ ನಾವು ತಂದು ನಮ್ಮ ಭೂಮಿಲಿ ನಾಟಿ ಮಾಡಿದಾಗ ನಮ್ಮ ಒಂದು ಗಡ್ಡೆಯಲ್ಲೂ ಕೂಡ ರೋಗ ಉಲ್ಬಣಗೊಂಡ್ಬಿಟ್ಟು ನಮ್ಮ ವಾತಾವರಣ ತುಂಬಾನೇ ಕಂಜೀನಿಯಲ್ ಇದೆ. ಈ ಬಿಸಿಲು ವಾತಾವರಣಕ್ಕೆ ಆ ರೋಗ ಬಹಳಷ್ಟು ಬೇಗ ಉಲ್ಬಣಗೊಂಡು ಎಲ್ಲಾ ಪ್ಲಾಟ್ ಅಲ್ಲೂ ಹರಡ್ತಾ ಇದೆ. ಅಂಗಾಂಶ ಕೃಷಿಯಲ್ಲಿ ಏನಾಗಿರುತ್ತೆ, ಫುಲ್ಲು ಕಂಟ್ರೋಲ್ಡ್ ಕಂಡೀಷನ್ ಇರುತ್ತೆ. ಒಂದು ಲ್ಯಾಬ್ ಅಲ್ಲಿ ಯಾವುದೇ ರೀತಿ ರೋಗ ರುಜಿನ ಇಲ್ದಂಗೆ ಕಂಟ್ರೋಲ್ಡ್ ಕಂಡೀಷನ್ ಅಲ್ಲಿ ಸಸಿಯನ್ನ ಬಾಟಲ್ ಅಲ್ಲಿ ಬೆಳೀತಾರೆ. ಏನು ಒಂದು ಬಾಳೆಯಲ್ಲಿ ಟಿಶ್ಯೂ ಕಲ್ಚರ್ ಹೇಗೆ ಬೆಳೀತಾರೋ ಅದೇ ರೀತಿ ಬಾಟಲ್ ಅಲ್ಲಿ ಬೆಳೀತಾರೆ. ಅಲ್ಲಿ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿ ನಂಜಾಣು ಇರುವುದಿಲ್ಲ, ರೋಗ ಇರುವುದಿಲ್ಲ, ರೋಗ ಮುಕ್ತ ಗಡ್ಡೆಗಳು. ಫಸ್ಟ್ ಗಿಡಗಳು ಸಿಗುತ್ತೆ, ಆ ಗಿಡನ ನೀವು ನೆಕ್ಸ್ಟ್ ಭೂಮಿಯಲ್ಲಿ ನಾಟಿ ಮಾಡಿ ಅದಾದ್ಮೇಲೆ ನೀವು ಬಿತ್ತನೆ ಗಡ್ಡೆಯನ್ನ ತೆಗೆದುಕೊಳ್ಬೇಕು. ಇದು ತಂತ್ರಜ್ಞಾನ. ಹಾಗೆ ಇನ್ನೊಂದೇನಪ್ಪಾ ಅಂತಂದ್ರೆ ನೀವು ಆಗ್ಲೇ ಹೇಳಿದ್ರಿ ಪಂಜಾಬಿಂದ ಬರುವಂತದ್ದು ಸುಮಾರು 5-6 ಜನರೇಷನ್ ತಳಿ ಇರುತ್ತೆ. ಆದ್ರೆ ಈ ಅಂಗಾಂಶ ಕೃಷಿಯಲ್ಲಿ ಮೊದಲನೇ ಜನರೇಷನ್ ತಳಿಗಳು. ಸೊ ನಿಮ್ಗೆ ಏನಾಗುತ್ತೆ, ಯಾವಾಗ ಜನರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಸಂದರ್ಭದಲ್ಲಿ ಇಳುವರಿನೂ ಕಡಿಮೆ ಆಗುತ್ತೆ. ಸೊ ನೀವು 5-6 ಜನರೇಷನ್ ಹೋದಾಗ ಅದ್ರ ಇಳುವರಿಯ ಮಟ್ಟ ಕಡಿಮೆ ಆಗುತ್ತೆ. ಅದೇ ನಿಮಗೆ 1-2 ಜನರೇಷನ್ ಅಲ್ಲಿ ಅದ್ರ ದುಪ್ಪಟ್ಟು ಇದೆ. ಸೊ ನಾವು ಸಂಶೋಧನೆ ಮಾಡಿದಾಗ ಒಂದು ಗಿಡದಿಂದ ನಿಮಗೆ 1.5-2 ಕೆಜಿಯಷ್ಟು ಗಡ್ಡೆ ಸಿಗುತ್ತೆ. ಈಗ ನೀವು 5-6 ಜನರೇಷನ್ ತಗೊಂಡ್ರೆ ನಿಮಗೆ 300-400 ಗ್ರಾಮ್ ಹೆಚ್ಚು ಅಂದ್ರೆ 500 ಗ್ರಾಮ್ ಅರ್ಧ ಕೆಜಿ ಸಿಗುತ್ತೆ ಅಷ್ಟೇ. ಅದೇ ನೀವು ಅಂಗಾಂಶ ಕೃಷಿಯಿಂದ ಗಡ್ಡೆ ತಗೊಂಡ್ತು ಅಂದ್ರೆ ಹೆಚ್ಚಿನ ಇಳುವರಿ ಸಿಗುತ್ತೆ. ಮತ್ತು ಇನ್ನೊಂದು ಮುಖ್ಯವಾದ ಕಾರಣ ಅಂದ್ರೆ ನಮ್ಗೆ ಪಂಜಾಬಲ್ಲಿ ಒಂದೇ ವೆರೈಟಿ ಮಾಡೋದು. ಸೊ ಅವ್ರು ಯಾವ ವೆರೈಟಿ ಕಳಿಸ್ತಾರೋ ಆ ವೆರೈಟಿನ ನಾವು ಹಾಕ್ಬೇಕಾಗುತ್ತೆ. ಟನ್ ಗಟ್ಲೆ ಲೋಡ್ ಗಟ್ಲೆ ನಮಗೆ ಬರುವಂತದ್ದು ಕುಫ್ರಿ ಜ್ಯೋತಿ ತಳಿ. ಅಲ್ಲಿ ಕುಫ್ರಿ ಜ್ಯೋತಿ ಬೀಜೋತ್ಪಾದನೆ ಮಾಡಿ ಅದ್ರದ್ ಗಡ್ಡೆನ ನಮಗೆ ಕಳಿಸ್ತಾರೆ. ಆದ್ರೆ ಈ ಅಂಗಾಂಶ ಕೃಷಿಯಲ್ಲಿ ನಮ್ಮಲ್ಲೇ ನಮ್ಗೆ ಹಾಸನದಲ್ಲೇ ನಾವು ಯಾವ ತಳಿ ಬೇಕಾದ್ರೂ ನಾವು ಮಾಡ್ಕೋಬಹುದು. ಕುಫ್ರಿ ಹಿಮಾಲಿನಿ ಹೇಳ್ತಾರೆ, ಅದು ನಿಮ್ಗೆ ಜ್ಯೋತಿಗಿಂತ ಹೆಚ್ಚು ಇಳುವರಿ ಕೊಡುವಂತಹ ತಳಿ, ಹಾಗೆ ಅಂಗಮಾರಿಗೆ ನಿರೋಧಕತೆ ಇರುವಂತಹ ತಳಿ. ಸೊ ನಿಮ್ಗೆ ಪಕ್ಕದಲ್ಲಿ ನಿಮ್ಗೆ ಜ್ಯೋತಿ ರೋಗ ಬಂದಿದ್ರು ಕೂಡ ಹಿಮಾಲಿನಿಗೆ ಯಾವುದೇ ರೀತಿ ರೋಗ ಬರೋದಿಲ್ಲ. ಹಾಗೆ ರೀಸೆಂಟ್ ಆಗಿ 2019 ಬಿಡುಗಡೆ ಆಗಿರುವಂತಹ ತಳಿ ಕುಫ್ರಿ ಕರಣ್ಣ. ಈ ಕರಣ್ಣನ್ನ ಹಾಸನ ಮತ್ತೆ ಧಾರವಾಡ ಭಾಗಕ್ಕೆ ಬಿಡುಗಡೆ ಮಾಡಿದ್ದಾರೆ. ಈ ತಳಿ ಏನಿದೆ, ಇದು ಕಂಪ್ಲೀಟ್ ಆಗಿ ರೋಗನೇ ಬರುವುದಿಲ್ಲ, ಅಂಗಮಾರಿ ರೋಗನೇ ಬರುವುದಿಲ್ಲ. ಆದ್ರೆ ರೈತರಿಗೆ ಇಚ್ಛೆ ಇದೆ ಈ ವೆರೈಟಿ ಬೇಕು ಅಂತ, ಬಟ್ ಆದ್ರೆ ಬಿತ್ತನೆ ಗಡ್ಡೆಗಳು ಸಿಗ್ತಾ ಇಲ್ಲ. ಈ ಅಂಗಾಂಶ ಕೃಷಿ ಅಳವಡಿಸಿಕೊಂಡು ನಮಗೆ ಯಾವ ತಳಿ ಬೇಕು, ನಮ್ಗೆ ಗಡ್ಡೆ ಅಲ್ದಲೆ ಚಿಪ್ಸ್ ವೆರೈಟಿ ಕೂಡ ನಾವು ಬೆಳ್ಕೋಬಹುದು. ಈಗ ಆಲ್ಮೋಸ್ಟ್ ನಮ್ಮಲ್ಲಿ ತಿನ್ನುವಂತ ತರಕಾರಿ ಅಷ್ಟೇ ಇದೆ. ಫ್ರೆಂಚ್ ಫ್ರೈಗೆ ಸೂಕ್ತವಾದಂತಹ ತಳಿಗಳು, ಚಿಪ್ಸ್ಗೆ ಸೂಕ್ತವಾದಂತಹ ತಳಿಗಳನ್ನು ಕೂಡ ನಾವು ಈ ಅಂಗಾಂಶ ಕೃಷಿಯಿಂದ ಬೆಳ್ಕೊಳ್ಬಹುದು. ಫ್ರೆಂಚ್ ಫ್ರೈಸ್ಗೆ ಒಂದು ವೆರೈಟಿ ಇದೆ, ಕುಫ್ರಿ ಫ್ರೈಸೋನಾ ಅಂತೇಳಿ, ಆ ವೆರೈಟಿನೂ ಕೂಡ ನಾವು ಈ ಕೃಷಿಯಿಂದ ಬೆಳ್ಕೊಳ್ಬಹುದು. ಹಾಗೆ ಕೆಲವೊಬ್ರು ಚಿಪ್ಸ್ಗೆ ಬೆಳೆಯುವಂತ ಇಂಟ್ರೆಸ್ಟ್ ಇರುತ್ತೆ, ಕುಫ್ರಿ ಚಿಪ್ಸೋನಾ 1 ಅಂತ 1 2 ಇದೆಲ್ಲ ಕೂಡ ನಮ್ಮ ಹಾಸನ ಭಾಗಕ್ಕೆ ತುಂಬಾನೇ ಚೆನ್ನಾಗಿ ಬರುತ್ತೆ, ಪ್ರೊಸೆಸಿಂಗ್ಗೆ ಸೂಟಬಲ್ ಆಗುವಂತ ವೆರೈಟಿ. ಈ ವೆರೈಟಿನೂ ಕೂಡ ನಾವು ಈ ಅಂಗಾಂಶ ಕೃಷಿಯಿಂದ ಬೆಳ್ಕೊಳ್ಬಹುದು. ಸೊ ಇನ್ನು ಮುಂದಿನ ದಿನಗಳಲ್ಲಿ ಅಂಗಾಂಶ ಕೃಷಿಯಿಂದ ನಾವೇ ಬೀಜೋತ್ಪಾದನೆ ಮಾಡಿ, ನಮಗೆ ಮತ್ತಿನ್ನೊಂದೇನಪ್ಪ ಅಂತಂದ್ರೆ ಪಂಜಾಬ್ 2,000 ಕಿಲೋಮೀಟರ್ ಇದೆ ಹಾಸನಿಂದ. ಸೊ ನಮಗೆ ಅಲ್ಲಿ 5-6 ರೂಪಾಯಿ ಬಿತ್ತನೆಗೆಡ್ಡೆ ಪರ್ಚೇಸ್ ಮಾಡ್ಕೊಂಡ್ರೆ ಇಲ್ಲಿ ನಮಗೆ ಸಿಗೋದು 20-25 ರೂಪಾಯಿಗೆ ಕೆಜಿಗೆ ಬಿತ್ತನೆಗೆಡ್ಡೆ ಸಿಗುತ್ತೆ. ಯಾಕೆ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಬರುತ್ತೆ. ಸೊ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ನಿಮಗೆ 5-6 ರೂಪಾಯಿ ಬರುತ್ತೆ. ಅದಾದ್ಮೇಲೆ ತಗೊಂಬಂದ್ಬಿಟ್ಟು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಹಾಕ್ತೀವಿ. ಕೋಲ್ಡ್ ಸ್ಟೋರೇಜ್ ಅಲ್ಲಿ 2 ತಿಂಗಳ ಇರುತ್ತೆ, ಯಾಕಂದ್ರೆ ಪಂಜಾಬ್ ಅಲ್ಲಿ ಬೆಳೆಯೋದು ಚಳಿಗಾಲದ ಬೆಳೆ, ಅವರಿಗೆ ಜನವರಿ ಫೆಬ್ರವರಿಲಿ ಕಟಾವ್ ಆಗುತ್ತೆ. ಕಟಾವ್ ಆದ ತಕ್ಷಣ ನಮಗೆ ಟ್ರಕ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಆಗಿ ನಮ್ಮ ಹಾಸನಕ್ಕೆ ಬರುತ್ತೆ. ಹಾಸನಕ್ಕೆ ಬಂದ ಮೇಲೆ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಅದನ್ನ 2 ತಿಂಗಳು ಸ್ಟೋರ್ ಆಗುತ್ತೆ, ಯಾಕಂದ್ರೆ ನಮಗೆ ಮೇ ಎಂಡ್ ಇಂದ ಜೂನ್ ತಿಂಗಳ ಬಿತ್ತನೆ ಕಾಲ, ಆ ಸಮಯದವರೆಗೂ ಗಡ್ಡೆ ಕೊಳಿದಂಗೆ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡ್ತೀವಿ. ಕೋಲ್ಡ್ ಸ್ಟೋರೇಜ್ ವೆಚ್ಚ, ಟ್ರಾನ್ಸ್ಪೋರ್ಟೇಷನ್ ವೆಚ್ಚ, ಇದೆರಡೂ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ರೈತರಿಗೆ ಇನ್ನೂ ಕಡಿಮೆ ದರದಲ್ಲಿ ನಿಮಗೆ ಬಿತ್ತನೆ ಗಡ್ಡೆಗಳು ಸಿಗುತ್ತೆ. ಇದು ಒಂದು ಮುಖ್ಯವಾದ ಅಂಶ. ಸೊ ಇಷ್ಟೆಲ್ಲ ಅಂಶ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಅಂಗಾಂಶ ಕೃಷಿಯಿಂದ ನೀವು ಬಿತ್ತನೆ ಗಡ್ಡೆಗಳನ್ನ ಬಳಸಿ ನಾಟಿ ಮಾಡೋದ್ರಿಂದ ಉತ್ತಮ ಇಳುವರಿ ಪಡಿಬಹುದು, ನಿಮಗೆ ಬೇಕಾದ ವೆರೈಟಿನ ಬೆಳ್ಕೊಳ್ಬಹುದು, ಹಾಗೆ ಹೆಚ್ಚು ಲಾಭ ಮಾಡ್ಕೊಳ್ಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಮ್ಮ ರೈತರಿಗೆ ಒಂದು ಗೊಂದಲ ಇದೆ, ಏನು ಅಂತ ಹೇಳಿದ್ರೆ, ಈ ಅಂಗಾಂಶ ಕೃಷಿ ಅಂತ ಹೇಳಿದ್ರೆ ಇದನ್ನ ನಾವು ತಂದು ನಾಟಿಯನ್ನ ಮಾಡ್ಕೋಬಹುದು ಅನ್ನುವಂಥದ್ದು, ಆದ್ರೆ ಗಡ್ಡೆಗಳ ಉತ್ಪಾದನೆಗೋ ಅಥವಾ ಬೀಜೋತ್ಪಾದನೆಗೋ ಇದು ಅನ್ನುವಂಥದ್ದು ಗೊಂದಲ ಇರತಕ್ಕಂಥದ್ದು, ಅದನ್ನ ತಾವು ಸ್ಪಷ್ಟಪಡಿಸಬೇಕು. ಸರ್, ಮೊದಲು ನಿಮಗೆ ಸಿಗುವಂತದ್ದು ಗಡ್ಡೆನೆ ಸಿಗುವಂತದಲ್ಲ, ನಿಮಗೆ ಅಂಗಾಂಶ ಕೃಷಿಲಿ ಸಸಿಗಳು ಸಿಗುತ್ತೆ. ಆ ಸಸಿಗಳನ್ನ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಕುಡಿ ಕಾಂಡಗಳಾಗಿ ನಾವು ನರ್ಸರಿಲಿ ಒಂದು ಗಿಡದಿಂದ ಕಟಿಂಗ್ಸ್ ಮಾಡ್ಕೊಂತ ಹೋಗ್ತೀವಿ. ಹಾಗೆ ಕಟಿಂಗ್ಸ್ ಮಾಡಿ ನಿಮಗೆ ಒಂದು ಪ್ರೋಟ್ರೆಯಲ್ಲಿ ಬೇರು ಸಸಿಗಳು ಸಿಗುತ್ತೆ. ಆ ಬೇರು ಸಸಿಗಳನ್ನ ನೀವು ಫೀಲ್ಡ್ ಅಲ್ಲಿ ಹಾಕಬೇಕು. ಫೀಲ್ಡ್ ಅಲ್ಲಿ ಹಾಕಿದಾಗ ಏನಾಗುತ್ತೆ, ನಿಮಗೆ ಸಣ್ಣ ಸಣ್ಣ ಗಡ್ಡೆ ಸಿಗುತ್ತೆ, ಅದು ಬಿತ್ತನೆ ಗಡ್ಡೆ. ಸೊ ಆ ಬಿತ್ತನೆ ಗಡ್ಡೆನ ನೆಕ್ಸ್ಟ್ ನಾವು ಯೂಸ್ ಮಾಡುವಂತದ್ದು. ಇದು ಸರ್ ಮುಖ್ಯ ಅಂಶ. ಸೊ ನಿಮಗೆ ಸಸಿಗಳನ್ನ ಯಾವ ರೀತಿ ಟೊಮೆಟೊ ಬೆಳಿತೀರಾ, ಯಾವ ರೀತಿ ಕ್ಯಾಬೇಜ್ ಬೆಳಿತೀರಾ, ಅದೇ ರೀತಿ 2 ಅಡಿ ಸಾಲು ಗಿಡದಿಂದ ಗಿಡಕ್ಕೆ 1 ಅಡಿ ಇಷ್ಟ ಅಂತರದಲ್ಲಿ ನೀವು ಸಸಿಯನ್ನ ಹಾಕಿ ಸಸಿನ ನೀಟಾಗಿ ನೋಡ್ಕೋಬೇಕಾಗತ್ತೆ. ಸೊ ಸಸಿ ಆದ್ಮೇಲೆ ಬೀಜನ ನೀವು ಉತ್ಪಾದನೆ ಮಾಡಿ, ಅದಾದ್ಮೇಲೆ ಬೀಜನ ನೀವು ಇದರಲ್ಲಿ ಡಾರ್ಮೆನ್ಸ್ ಇರುತ್ತೆ, ಸುಪ್ತಾವಸ್ಥೆ, ಸುಪ್ತಾವಸ್ಥೆ ಬ್ರೇಕ್ ಆಗ್ಬೇಕಂದ್ರೆ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡಬೇಕು. 1 ತಿಂಗಳು ಕೋಲ್ಡ್ ಸ್ಟೋರೇಜ್ ಇಡಬೇಕು. ಬಿತ್ತನೆ ಗಿಡ್ಡೆಗಳನ್ನ ತಗೊಂಡು ಅದನ್ನ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟು ತದನಂತರ ನಾವು ಅದನ್ನ ನಾಟಿಗೆ ಉಪಯೋಗಿಸುವಂತದ್ದು. ಇದು ಒಂದು ತಾಂತ್ರಿಕತೆ ಸರ್ ಇದರಲ್ಲಿ. ಅಂತ ಅಂದ್ರೆ ನಾವಿಲ್ಲಿ ಏನು ಸಸಿಗಳು ಸಿಗುತ್ತೋ ಅಂಗಾಂಶ ಕುಡಿಕಾಂಡದಿಂದಾಗಿ ಅದನ್ನ ಬೀಜೋತ್ಪಾದನೆ ಮಾಡ್ಲಿಕ್ಕೆ ಮಾತ್ರ ಬಳಸಬೇಕು. ಹೌದು, ಬೀಜೋತ್ಪಾದನೆ ಆದ ನಂತರ ಬೀಜಗಳನ್ನ ನಾವು ಬಳಕೆ ಮಾಡುವಂತ ಗಡ್ಡೆಗಳನ್ನ ನಾವು ಮತ್ತೆ ಏನು ಹಿಂದೆ ಬೆಳೀತಾ ಇದ್ರು ವಾಣಿಜ್ಯಿಕವಾಗಿ ಆ ಉದ್ದೇಶಕ್ಕೆ ನಾವು ಗಡ್ಡೆಗಳನ್ನ ಬಳಕೆಯನ್ನ ಮಾಡಬೇಕು. ಇಲ್ಲಿ ಮತ್ತೊಂದು ಅನುಕೂಲ ಆಗುತ್ತೆ ನಮ್ಮ ರೈತರಿಗೆ, ಏನು ಅಂತ ಹೇಳಿದ್ರೆ, ಮೊದಲು ಏನು ಈ ಬಿತ್ತನೆ ಗಡ್ಡೆಗಳನ್ನು ತರ್ತಾ ಇದ್ರು ಅದು ದುಬಾರಿ ಅನ್ನುವಂತಹ ಕಾರಣಕ್ಕೆ ಅದನ್ನ ತಂದು ಅದನ್ನ ಕಟ್ ಮಾಡಿ ನಾವು ಅದನ್ನ ಬಿತ್ತನೆಯನ್ನ ಮಾಡ್ಕೊಳ್ತಾ ಇದ್ವಿ. ಬಹುತೇಕ 3, 4, 5, 6 ಕಟ್ಗಳವರೆಗೂ ಕೂಡ ಅದನ್ನ ಮಾಡ್ತಾ ಇದ್ರು. ಹೀಗೆ ಅದನ್ನ ತುಂಡರಿಸ್ತಕ್ಕಂಥದ್ದೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ, ತುಂಡರಿಸಿದಾಗ ನಮಗೆ ರೋಗಗಳು ಬಂದು ಅದರಲ್ಲಿ ಆಹ್ವಾಸ ಕಳ್ತಾ ಇತ್ತು. ಮುಂದಿನ ದಿವಸಗಳಲ್ಲಿ ಕತ್ತರಿಸಿದ ಭಾಗದಿಂದ ಏನಾಗುತ್ತೆ, ಮಣ್ಣಲ್ಲಿ ರೋಗ ಇರುತ್ತಲ್ಲ, ಆ ಶಿಲೀಂಧ್ರಗಳು ತುಂಡರಿಸಿದ ಭಾಗಕ್ಕೆ ಹೋಗಿ ನಿಮಗೆ ಗಡ್ಡೆ ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು. ಈಗ ನಾವೇ ಬೀಜೋತ್ಪಾದನೆ ಮಾಡ್ಕೊಳ್ಳೋದ್ರಿಂದಾಗಿ, ಈಗ ನಮ್ದೇ ಬೀಜ ಆಗಿರೋದ್ರಿಂದ ಹೆಚ್ಚು ವೆಚ್ಚ ಆಗುದಿಲ್ಲ. ಆ ಕಾರಣಕ್ಕೆ ನಾವು ಉಂಡೆಗಡ್ಡೆಗಳನ್ನ ಬಿತ್ತನೆಗೆ ಬಳಸಬಹುದು. ಹೌದು, ಏನ್ ಹೇಳೋದು ಅಂತ ಹೇಳೋದಂದ್ರೆ, ನಿಮ್ಗೆ ಈ ಬೀಜೋತ್ಪಾದನೆಯಲ್ಲಿ ಅಂಗಾಂಶ ಕೃಷಿಯಿಂದ ಆದಷ್ಟು ಉಂಡೆಗಡ್ಡೆನೆ ನಾವು ಸೆಲೆಕ್ಟ್ ಮಾಡ್ಕೋತೀವಿ. ಅದರಲ್ಲೂ ದಪ್ಪ ಗಡ್ಡೆಗಳು ಬರುತ್ತೆ, ಆ ದಪ್ಪ ಗಡ್ಡೆಗಳನ್ನ ತರಕಾರಿಗೆ ಕಳಿಸೋದು, ಬೀಜ ಉಂಡೆಗಡ್ಡೆಗಳನ್ನ ನಾವು ಸ್ಟೋರೇಜ್ ಮಾಡಬಹುದು. ಸೊ ಇದು ಒಂದು. ಮತ್ತೇನಪ್ಪಾ ಅಂತಂದ್ರೆ, ದಪ್ಪ ಗಡ್ಡೆಗಳು ಮಾಡೋದ್ರಿಂದ ಅದನ್ನ ಏನ್ ಮಾಡ್ತಾ ಇದ್ರು ಅಂದ್ರೆ, ಒಂದು ಗಡ್ಡೆಯಿಂದ ಸುಮಾರು 4-5 ಭಾಗ ಮಾಡ್ತಾ ಇದ್ರು, ಒಂದೊಂದೇ ಕಣ್ಣಿರ್ತಾ ಇತ್ತು. ಅಂತ ಕಣ್ಣಿಂದ ಹಾಕಿದ್ರೆ ನಿಮ್ಗೆ ಗಿಡಗಳು ಕೂಡ ಬಲಿಷ್ಠವಾಗಿರಲ್ಲ. ಸೊ ಬಲಿಷ್ಠ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಬೆಳವಣಿಗೆ ಇಲ್ಲ, ಬೆಳವಣಿಗೆ ಇಲ್ಲ ಅಂತಂದ್ರೆ ಇಳುವರಿನೂ ಕಡಿಮೆ. ಸೊ ನಿಮಗೆ 1 ಗಿಡದಿಂದ 4-5 ಗಡ್ಡೆ ಅದು ಸಣ್ಣ ಸೈಜ್ ಗಡ್ಡೆ ಬರುತ್ತೆ. ಅದೇ ನೀವು ಉಂಡೆಗಡ್ಡೆ ಉಪಯೋಗಿಸೋದ್ರಿಂದ ಅದರಲ್ಲಿ ನಿಮಗೆ ಮಿನಿಮಮ್ ಅಂದ್ರೆ 3-4 ಕಣ್ಗಳಿರುತ್ತೆ. ಸೊ ನಮ್ಗೆ ಏನಪ್ಪಾ ಅಂದ್ರೆ, ಗಡ್ಡೆಗಳು ಮಿನಿಮಮ್ 40 ಗ್ರಾಂ ಇರಬೇಕು. ಸೊ ಉಂಡೆಗಡ್ಡೆಗಳು ಈ ಮಿನಿಮಮ್ 35-40 ಗ್ರಾಂ ಇರುತ್ತೆ. ಹಾಗೆ ಕಟ್ ಮಾಡೋ ಲೇಬರ್ ಪ್ರಮೇಯ ಬರಲ್ಲ. ಸೊ ಕಟ್ ಮಾಡಿದ್ರೆ ಇನ್ನೊಂದು ಪ್ರಾಬ್ಲಮ್ ಏನಾಯ್ತು ಅಂದ್ರೆ, ಒಂದ್ ವೇಳೆ ಮಳೆ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಆ ಕಟ್ ಮಾಡಿರೋ ಜಾಗದಿಂದ ಕೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗುತ್ತೆ, ತುಂಬಾ ಜನ ಕಂಪ್ಲೇಂಟ್ಸ್ ಮಾಡ್ತಾ ಇದ್ರು ರೈತರು. ಸೊ ನಮ್ದು ಗೆಡ್ಡೆಗಳು ಚೆನ್ನಾಗಿಲ್ಲ, ಕೊಳಿತಾ ಇದೆ. ಕೊಳಿತಾ ಇರೋದು ಮುಖ್ಯ ಉದ್ದೇಶ, ಸಣ್ಣ ಸಣ್ಣ ತುಂಡು ಮಾಡ್ತಾ ಇದ್ರು, ಮಳೆ ಜಾಸ್ತಿ ಆಯ್ತು, ಬೀಜೋಪಚಾರ ಮಾಡ್ತಾ ಇರ್ಲಿಲ್ಲ. ಸೊ ಬೀಜೋಪಚಾರ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಕೊಳಿಯೋದು ಕಡಿಮೆ ಆಗುತ್ತೆ. ಯಾಕಂತಂದ್ರೆ ಆ ಬೀಜೋಪಚಾರದ ಮೇಲೆ ಔಷಧಿಗಳ ಕೋಟಿಂಗ್ ಆಗಿರುತ್ತೆ. ಸೊ ಔಷಧಿ ಕೋಟಿಂಗ್ ಆಗಿರೋದ್ರಿಂದ ಶಿಲೀಂಧ್ರಗಳು ನಿಮಗೆ ದಾಳಿ ಮಾಡೋದಿಲ್ಲ. ಸೊ ಬೀಜೋಪಚಾರ ಮಾಡಲ್ಲ, ಕತ್ತರಿಸ್ಬಿಟ್ಟು ಹಾಗೆ ನಾಟಿ ಮಾಡೋದ್ರಿಂದ ಕೊಳಿಯುತ್ತೆ, ಹಾಗೆ ನಿಮಗೆ ಮೊಳಕೆ ಪ್ರಮಾಣನೂ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಆದಷ್ಟು ಉಂಡೆಗಡ್ಡೆನೆ ಬೆಳೆಸುವಂತದ್ದು ಸೂಕ್ತ. ಈಗ ಉಂಡೆಗಡ್ಡೆ ಆಗ್ಲಿ ಅಥವಾ ಅದನ್ನ ತುಂಡರಿಸಿದಂತದ್ದಾಗ್ಲಿ, ಅದನ್ನ ಬೀಜೋಪಚಾರ ಮಾಡದೇ ಇದ್ದು ನಮ್ಗೆ ಇನ್ನೊಂದು ಸಮಸ್ಯೆ ಆಗ್ತದೆ. ಬೀಜೋಪಚಾರ ಮಾಡಿಬಿಟ್ರೆ ಬೆಳವಣಿಗೆಗೂ ಕೂಡ ಅನುಕೂಲ, ಮತ್ತೆ ರೋಗ ನಿರೋಧಕತೆಯನ್ನು ಕೂಡ ಹೆಚ್ಚಳವನ್ನ ಮಾಡುತ್ತೆ. ಈ ನಿಟ್ಟಿನಲ್ಲಿ ಗಡ್ಡೆಗಳಿಗೆ ಬೀಜೋಪಚಾರವನ್ನ ಹೇಗೆ ಮಾಡಬೇಕು ಮತ್ತೆ ಅದರಿಂದ ಏನ್ ಅನುಕೂಲ ಆಗುತ್ತೆ? ಮೊದಲಿಗೆ ನಾನು ನಿಮಗೆ ಆವಾಗಲೇ ಹೇಳಿದೆ, ನಮಗೆ ಗಡ್ಡೆಗಳೆಲ್ಲ ಬರುವಂಥದ್ದು ಪಂಜಾಬಿಂದ. ಪಂಜಾಬಿಂದ ಬಂದ ತಕ್ಷಣ ನಮಗೆ ಸುಮಾರು 1-1.5 ತಿಂಗಳವರೆಗೂ ಕೋಲ್ಡ್ ಸ್ಟೋರೇಜಲ್ಲಿ ಸ್ಟೋರ್ ಆಗಿರುತ್ತೆ. ರೈತರು ಏನು ಮಾಡ್ತಾರೆ, ಕೋಲ್ಡ್ ಸ್ಟೋರೇಜಿಂದ ತಂದ ತಕ್ಷಣನೇ ಮಳೆ ಚೆನ್ನಾಗಿ ಬಂದಿದೆ, ಹದ ಚೆನ್ನಾಗಿದೆ ಅಂತೇಳ್ಬಿಟ್ಟು ಗಟ್ಟಿ ಇರುವಂತಹ ಗಡ್ಡೆನೇ ಹಾಕ್ಬಿಡ್ತಾರೆ. ಆವಾಗ ಏನಾಗುತ್ತೆ, ಅದು ಕೋಲ್ಡ್ ಸ್ಟೋರೇಜ್ ಇಂದ ನಮ್ಮ ಕಂಡೀಷನ್ಗೆ ಸೂಕ್ತ ಆಗ್ಬೇಕು, ಹೊಂದ್ಕೊಳ್ಳಕ್ಕೆ ಸಮಯ ಬೇಕಾಗತ್ತೆ ಅಲ್ವಾ. ಸೊ ಸುಮಾರು 10 ದಿನಗಳವರೆಗೆ ಇಲ್ಲ ಅಟ್ಲೀಸ್ಟ್ 1 ವಾರದವರೆಗೆ ನೆರಳಲ್ಲಿ ಹರಡಿಸ್ಬೇಕು, ಯಾಕಂದ್ರೆ ತಂಪು ಹೋಗ್ಬೇಕು. ಸೊ ಅಲ್ಲಿ ಫ್ರೀಸ್ ಆಗಿರುತ್ತೆ ಆ ಟೆಂಪರೇಚರ್ಗೆ, ಗಡ್ಡೆಗಳಿಗೆ. ಕೋಲ್ಡ್ ಸ್ಟೋರೇಜ್ ಅಲ್ಲಿ ನೋಡಿರ್ಬೋದು ನಿಮ್ಗೆ, 1-2 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುತ್ತೆ, ತುಂಬಾ ತಂಪು ವಾತಾವರಣ ಇರುತ್ತೆ, ಗಡ್ಡೆನೂ ಕೂಡ ಫ್ರೀಸ್ ಆಗಿರುತ್ತೆ. ಸೊ ಅದರಿಂದ ಆಕ್ಟಿವ್ ಆಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, 10 ದಿನಗಳ ಕಾಲವರೆಗೂ ನೆರಳಿನಲ್ಲಿ ಹರಡಿಸ್ಬೇಕು. ನೆರಳಲ್ಲಿ ಹರಡಿಸಿದಾಗ ಏನಾಗುತ್ತೆ, ಗಡ್ಡೆಗಳು ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳುತ್ತೆ, ಹಾಗೆ ನಿಮ್ಗೆ ಸಣ್ಣ ಸಣ್ಣ ಬಿಳಿ ಮೊಳಕೆಗಳು ಕಾಣಿಸ್ಕೊಳ್ಳುತ್ತೆ, ಹಾಗೆ ಮೇಲ್ಗಡೆ ಚರ್ಮ ಏನಿರುತ್ತೆ ಅದು ಮೃದುವಾಗಿರುತ್ತೆ. ನೀವು ಅಂತ ಗಡ್ಡೆನ ಕತ್ತರಿಸಿದಾಗ ಕರಕ್ ಅಂತ ಶಬ್ದ ಬರಲ್ಲ, ಮೆತ್ತಗಿರುತ್ತೆ. ಸೊ ಅದು ನಿಮಗೆ ಬಿತ್ತನೆ ಮಾಡಕ್ಕೆ ಬಹಳ ಸೂಕ್ತ. ಸೊ ಇದಾದ್ಮೇಲೆ ಏನ್ ಮಾಡ್ಬೇಕು, ಉಂಡೆಗಡ್ಡೆಗಳನ್ನು ಕೂಡ ಬೀಜೋಪಚಾರ ಮಾಡಬೇಕು. ಹಾಗೇನೆ ಒಂದು ವೇಳೆ ಕತ್ತರಿಸ್ತೀನಿ, ದೊಡ್ಡ ಗಡ್ಡೆ ಸಿಕ್ತು ಅಂತ ಹೇಳಿದ್ರೆ ಉಂಡೆಗಡ್ಡೆಲಿ ಒಂದೊಂದ್ಸತಿ ಏನಾಗಿರುತ್ತೆ, ಒಂದು ಸಣ್ಣ ಬರ್ದಿರುತ್ತೆ, ಕೆಲವೊಂದು ದಪ್ಪ ಇರುತ್ತೆ. ಸೊ ದಪ್ಪ ಗಡ್ಡೆನ ನೀವು 2 ಹೋಲ್ ಮಾಡಬಹುದು. ಸೊ ಕತ್ತರಿಸಿದ ಗಡ್ಡೆಗಳು ಆಗಿರ್ಬೋದು, ಉಂಡೆಗಡ್ಡೆನ ಎರಡೂ ಕೂಡ ಬೀಜೋಪಚಾರ ಮಾಡೋದು ಬಹಳ ಮುಖ್ಯ. ಯಾಕಪ್ಪ ಅಂತಂದ್ರೆ ನಮ್ಗೆ ಗೊತ್ತಿಲ್ಲ ಗಡ್ಡೆಗಳಲ್ಲಿ ರೋಗ ಇರುತ್ತೆ, ಯಾಕಂತಂದ್ರೆ ಅಲ್ಲಿ ಪಂಜಾಬಿಂದ ಬಂದಿರೋದು, ಅಲ್ಲಿ ಯಾವ ರೀತಿ ವಾತಾವರಣ ಇತ್ತು, ಅಲ್ಲಿ ಯಾವ ಪ್ಲಾಟ್ ಇಂದ ನಮಗೆ ಬಂದಿದೆ ಅಂತ ಗೊತ್ತಿರಲ್ಲ. ಸೊ ಆದಷ್ಟು ನೀವು ರೋಗಗಳನ್ನ ಹತೋಟಿ ಮಾಡಕ್ಕೆ ಬೀಜೋಪಚಾರ ಮಾಡೋದು ಬಹಳ ಮುಖ್ಯ. ಮತ್ತಿನ್ನೊಂದೇನಪ್ಪ ಅಂತಾರೆ, ನಾವೆಲ್ಲ ಹಾಕೋದು ಮುಂಗಾರು ಬೆಳೆಯಲ್ಲಿ, ಮುಂಗಾರಲ್ಲಿ ಮಳೆ ಸಾಕಷ್ಟು ಇರುತ್ತೆ. ಅಂತ ಸಮಯದಲ್ಲಿ ಈ ಅಂಗಮಾರಿ ರೋಗ ಶಿಲೀಂಧ್ರ ಬಹಳ ಆಕ್ಟಿವ್ ಇರುತ್ತೆ. ಸೊ ನೀವು ಬೀಜೋಪಚಾರ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ನೀವು ಅಂಗಮಾರಿನ ಸ್ಕಿಪ್ ಮಾಡಬಹುದು. ಅದಾದ್ಮೇಲೆ ಮತ್ತೆ ಗಿಡ ಬಂದ್ಮೇಲೆ ವಾತಾವರಣ, ತುಂತುರು ವಾತಾವರಣ ಇದ್ರೆ ಮತ್ತೆ ಕೂಡ ರೋಗ ಉಲ್ಬಣ ಆಗುತ್ತೆ. ಸೊ ಹಾಗಾಗಿ ಏನ್ ಮಾಡ್ಬೇಕಂದ್ರೆ, ತಂದ ತಕ್ಷಣ 10 ದಿನಗಳ ತನಕ ನೆರಳಲ್ಲಿ ಹರಡಿಸ್ಬೇಕು. ಅದಾದ ಮೇಲೆ ಬೀಜೋಪಚಾರಕ್ಕೆ ಒಂದು ದ್ರಾವಣ ಪ್ರಿಪೇರ್ ಮಾಡಬೇಕು. ಯಾವ್ದಂದ್ರೆ ಮೆಟಲಾಕ್ಸಿಲ್ ಅಂತೇಳಿ ಔಷಧಿ ಸಿಗುತ್ತೆ ಅಂಗಡಿಲಿ. ಸೊ ಅದು 2 ಗ್ರಾಂ 1 ಲೀಟರ್ ನೀರಿಗೆ, ಜೊತೆಗೆ ಸ್ಟ್ರೆಪ್ಟೋಸೈಕ್ಲಿನ್ ಅಂತ ಸಿಗುತ್ತೆ. ಇದು ದುಂಡಾಣು ಸೊರಗು ರೋಗ ಏನ್ ಬ್ಯಾಕ್ಟೀರಿಯಾ ಇದೆಯಲ್ಲ ಅದನ್ನ ಹತೋಟಿಗೆ. ಸೊ ಇದು 1/2 ಗ್ರಾಂ 1 ಲೀಟರ್ ನೀರಿಗೆ ಸೇರಿಸಿ ಮಿಶ್ರಣವನ್ನ ರೆಡಿ ಮಾಡಬೇಕು ಒಂದು ಟಬ್ಬಲ್ಲಿ. ಅದಾದ್ಮೇಲೆ ನೀವು ಈ ಉಂಡೆಗಡ್ಡೆಗಳು ಅಥವಾ ಕತ್ತರಿಸಿದ ಗಡ್ಡೆಗಳನ್ನ ಆ ದ್ರಾವಣದಲ್ಲಿ 10 ನಿಮಿಷಗಳ ಕಾಲ ನೆನೆಸಿಡಬೇಕು. ನೆನೆಸಿಟ್ಟು ಅದಾದ್ಮೇಲೆ ನೀವು 1 ದಿನ ಡ್ರೈ ಮಾಡಬೇಕು. ನೆನೆಸ್ಬಿಟ್ಟು ತಕ್ಷಣಕ್ಕೆ ಹೋಗಿ ನಾಟಿ ಮಾಡಬಾರ್ದು. ತಕ್ಷಣಕ್ಕೆ ಬಿತ್ತನೆ ಮಾಡಿದಾಗ ಏನಾಗುತ್ತೆ, ಆ ಕೋಟಿಂಗ್ ನಿಮಗೆ ನೀಟಾಗಿ ಡ್ರೈ ಆಗಿರೋದಿಲ್ಲ. ಸೊ ನಿಮಗೆ ಮಾಡಿದ್ದು ವೇಸ್ಟು. ಕೆಲಸ ಮಾಡಿರ್ತೀರಾ, ತಗೊಂಡೋಗಿ ಇಮ್ಮಿಡಿಯೇಟ್ ಹಾಕ್ತಾ ಅಂತ ಹೇಳಿದ್ರೆ ಅದರದ್ದು ಏನೂ ಎಫೆಕ್ಟಿವ್ ಆಗಲ್ಲ. ಸೊ 1 ದಿನಗಳ ಕಾಲ ಚೆನ್ನಾಗಿ ಡ್ರೈ ಆಯಿತು ಅಂತಂದಾಗ ಫುಲ್ಲು ನೀಟಾಗಿ ಆ ಏನು ಔಷಧಿಗಳು ಆ ಗಡ್ಡೆ ಮೇಲೆ ಕೋಟಿಂಗ್ ಆಗಿರುತ್ತೆ. ಸೊ ಅದಾದ್ಮೇಲೆ ನಿಮಗೆ ಹತೋಟಿ ಆಗುತ್ತೆ ರೋಗ. ಅದಾದ್ಮೇಲೆ ತಗೊಂಡೋಗಿ ನಾಟಿ ಮಾಡುವಂಥದ್ದು. ಇದು ಬೀಜೋಪಚಾರ ಮಾಡುವಂತಹ ತಾಂತ್ರಿಕತೆ. ಆದಷ್ಟು ಎಲ್ಲರೂ ರೈತರು ಬೀಜೋಪಚಾರ ಮಾಡಿ, ಯಾಕಂತಂದ್ರೆ ಬೀಜೋಪಚಾರ ಮಾಡಿದ್ರಿಂದ ನಿಮಗೆ ನೆಕ್ಸ್ಟ್ ಮುಂದೆ ಔಷಧಿಗಳಿಗೆ, ರಾಸಾಯನಿಕ ಔಷಧಿಗಳಿಗೆ ಕೊಡುವಂತಹ ಖರ್ಚು ಕಡಿಮೆ ಆಗುತ್ತೆ. ಹಂತದಲ್ಲೇ ನಿಮಗೆ ಕಡಿಮೆ ಆಗುತ್ತೆ, ಹಾಗೆ ಮೊಳಕೆ ಪ್ರಮಾಣನೂ ಕೂಡ ಹೆಚ್ಚಾಗುತ್ತೆ. ಇದು ಒಂದು ಮುಖ್ಯ. ಹೀಗೆ ಬೀಜೋಪಚಾರವನ್ನು ಮಾಡಿ ನಾವು ಬಿತ್ತನೆಯನ್ನು ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅಂತ ಹೇಳಿ. ಮತ್ತೊಂದು ಏನು ಅಂತ ಹೇಳಿದರೆ, ನಾವು ಆಲೂಗಡ್ಡೆ ಬೆಳೆಯುವಂತಹ ಸಂದರ್ಭದಲ್ಲಿ ಈ ಹಿಂದೆ ಈ ಸೂಕ್ಷ್ಮ ಪೋಷಕಾಂಶಗಳಿಗೆ ಹೆಚ್ಚು ಒತ್ತನ್ನು ನೀಡ್ತಾ ಇರಲಿಲ್ಲ. ಅದು ಒಂದು ಕಾರಣ ನಮಗೆ ಆಲೂಗಡ್ಡೆ ನಾವು ನಿರೀಕ್ಷೆ ಮಾಡಿದಂಥ ಪ್ರಮಾಣದಲ್ಲಿ ಬರದೇ ಇರೋದಕ್ಕೆ. ಇವತ್ತು ನಾವು ಬೇರೆ ಬೇರೆ ಬೆಳೆಗಳಲ್ಲಿ ನೋಡ್ತಾ ಇರ್ತೀವಿ, ಈಗ ಬಾಳೆಯಲ್ಲಿ ಬಾಳೆ ಸ್ಪೆಷಲ್ ಅಂತ ಹೇಳಿ ಸಿಂಪಡಣೆಯನ್ನು ಮಾಡ್ತಾರೆ, ಮ್ಯಾಂಗೋದಲ್ಲಿ ಮ್ಯಾಂಗೋ ಸ್ಪೆಷಲ್, ಶುಂಠಿಗೂ ಕೂಡ ಅಂತ ಹೇಳಿ ಬಂದಿದೆ. ಹಾಗೆ ಈ ಆಲೂಗಡ್ಡೆಯನ್ನ ಚೆನ್ನಾಗಿ ಪಡೆದುಕೊಳ್ಳಿಕ್ಕೆ ಅದಕ್ಕೆ ಏನಾದರೂ ಲಘು ಪೋಷಕಾಂಶಗಳ ಮಿಶ್ರಣ ದೊರಕುತ್ತೆ? ಖಂಡಿತವಾಗ್ಲೂ ಲಘು ಪೋಷಕಾಂಶಗಳ ಮಿಶ್ರಣ ದೊರಕುತ್ತೆ. ಸೊ ಏನ್ ಮಾಡ್ತಾರೆ ಅಂತಂದ್ರೆ, ರೈತರು ಬರೀ ಸಾರಜನಕ ರಂಜಕ ಪೊಟ್ಯಾಶ್ ಇವು ಮೂರನ್ನ ಕೊಡ್ತಾರೆ. ಸ್ಟಾರ್ಟಿಂಗ್ ಡಿ ಎ ಪಿ ಕೊಡ್ತಾರೆ, ಪೊಟ್ಯಾಶ್ ಕೊಡ್ತಾರೆ, ಕೆಲವೊಬ್ರು ಕೊಟ್ಟಿಗೆ ಗೊಬ್ಬರ ಕೊಡ್ತಾರೆ, ಕೆಲವೊಬ್ರು ಅದು ಕೊಡೋದಿಲ್ಲ, ನೇರವಾಗಿ ರಾಸಾಯನಿಕ ಕೊಟ್ಬಿಡ್ತಾರೆ. ಸೊ ಬಿತ್ತನೆ ಮಾಡುವ ಸಮಯದಲ್ಲಿ ಏನ್ ಮಾಡ್ಬೇಕಂದ್ರೆ, ನಾಟಿ ಮಾಡುವ ಒಂದು ತಿಂಗಳ ಮುಂಚೆ ನಾವು ಭೂಮಿಗೆ ಕೊಟ್ಟಿಗೆ ಗೊಬ್ಬರ ಹಾಕಬೇಕು. ಕಾಂಪೋಸ್ಟ್ ಅಥವಾ ಎರೆಹುಳು ಗೊಬ್ಬರ ಆಗಿರ್ಬೋದು, ಕಾಂಪೋಸ್ಟ್ ಅಥವಾ ತಿಪ್ಪೆ ಗೊಬ್ಬರ, ಇದು ಒಂದು ತಿಂಗಳು ಮುಂಚೆ ಕೊಡಬೇಕು. ಆ ಸಮಯದಲ್ಲಿ ಇನ್ನೂ ಒಂದು ಏನು ಕೊಡಬೇಕು ಅಂದರೆ ಟ್ರೈಕೋಡರ್ಮ. ಈ ಟ್ರೈಕೋಡರ್ಮ ಇದೆಯಲ್ಲ, ಇದು ಕೊಡೋದ್ರಿಂದ ನಿಮಗೆ ಅಂಗಮಾರಿ ಸಾಕಷ್ಟು ಕಡಿಮೆ ಆಗುತ್ತೆ. ಇದನ್ನೇನಪ್ಪ ಅಂತಂದರೆ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಕೊಡುವಂಥದ್ದು. ಸುಮಾರು 8-10 kg ಟ್ರೈಕೋಡರ್ಮ ಬೇಕು ನಿಮಗೆ. ಸೊ 1 acre ಪ್ರದೇಶಕ್ಕೆ ಆ 8-10 kg ಟ್ರೈಕೋಡರ್ಮನ ಚೆನ್ನಾಗಿ ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿದಾಗ ನಿಮಗೆ ಅದು ಒಂದು ಸೂಕ್ಷ್ಮ ಜೀವಾಣು, ಅದು ಆ ಜೀವಾಣು ನಮ್ಮ ರೋಗನ ಫೈಟ್ ಮಾಡುತ್ತೆ. ಸೊ ನಿಮಗೆ ಅಲ್ಲಿ ಅಂಗಮಾರಿ ಕಡಿಮೆ ಆಗುತ್ತೆ. ಇನ್ನು ಹಾಸನದಲ್ಲಿ ಅಂದ್ರೆ ಅಂಗಮಾರಿ ಬಂದೇ ಬರುತ್ತೆ, ಎಲ್ಲಿ ನೋಡಿದ್ರು ನಿಮಗೆ ಮಳೆ ಜಾಸ್ತಿ ಇತ್ತು ಅಂದ್ರೆ ಅಂಗಮಾರಿ ಬಂದೇ ಬರುತ್ತೆ. ಬಂದ ಮೇಲೆ ನಾವು ಕಂಟ್ರೋಲ್ ಮಾಡೋಕ್ಕಿಂತ ಮುಂಚಿತವಾಗಿ ಕಂಟ್ರೋಲ್ ಮಾಡೋದು ಬಹಳ ಒಳ್ಳೇದು. ಅದಾದ್ಮೇಲೆ ನಿಮಗೆ ಬಿತ್ತನೆ ಸಮಯದಲ್ಲಿ ಸಾರಜನಕ ರಂಜಕ ಪೊಟ್ಯಾಶ್ ಕೊಡ್ತಾರೆ, ಡಿ ಎ ಪಿ ಪೊಟ್ಯಾಶ್ ಅಂತದಲ್ಲಿ ಕೊಡ್ತಾರೆ. ಅದಾದ್ಮೇಲೆ ನಿಮಗೆ 30 days ಮಣ್ಣು ಏರಿಸುವಾಗ ಇನ್ನೊಂದು ಡೋಸೇಜ್ ಯೂರಿಯಾನ್ ಕೊಡ್ತಾರೆ, ಮೇಲ್ಗೊಬ್ಬರವಾಗಿ ಮಣ್ಣು ಏರಿಸುವಾಗ. ಅಷ್ಟು ಕೊಟ್ಬಿಟ್ಟು ಸುಮ್ಮನಾಗ್ತಾರೆ, ಯಾರು ಸೂಕ್ಷ್ಮ ಪೋಷಕಾಂಶಗಳು ಕೊಡಲ್ಲ. ಸೂಕ್ಷ್ಮ ಪೋಷಕಾಂಶಗಳು ಕೊಡೋದ್ರಿಂದ 15-20% ನಾವು ಇಳುವರಿನ ಹೆಚ್ಚಪಡಬಹುದು. ಅದರಲ್ಲಿ ಏನಪ್ಪ ಅಂದ್ರೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ IHR ಅಂತ ಕೇಳಿರ್ಬೋದು, ಹೆಸರುಘಟ್ಟದಲ್ಲಿರುವ ಬೆಂಗಳೂರು ಸಂಶೋಧನಾ ಕೇಂದ್ರದಿಂದ ಒಂದು ವೆಜಿಟೇಬಲ್ ಸ್ಪೆಷಲ್ ಅಂತ ಹೇಳಿ ಒಂದು ಪ್ಯಾಕೆಟ್ ಸಿಗುತ್ತೆ. ಸೊ ನಿಮಗೆ ಆನ್ಲೈನ್ ಅಲ್ಲಿ ಅಮೆಝಾನ್ ಅಲ್ಲೂ ಕೂಡ ಇದು ಪ್ಯಾಕೆಟ್ಸ್ ಗಳು ಸಿಗುತ್ತೆ. ಸೊ ಇದು ಏನಪ್ಪ ಅಂದ್ರೆ ಡೋಸೇಜ್ ಬಂದು 5 grams 1 liter ನೀರಿಗೆ ಬೆರೆಸಬೇಕು. ಈ ವೆಜಿಟೇಬಲ್ ಸ್ಪೆಷಲ್ ನ 3 ಹಂತದಲ್ಲಿ ಸಿಂಪರಣೆ ಮಾಡಬೇಕು. ಒಂದು ಹಂತದಲ್ಲಿ ಸಿಂಪರಣೆ ಮಾಡೋದಲ್ಲ, 3 ಹಂತದಲ್ಲಿ ಬೆಳೆಗಳಿಗೆ ಸಿಂಪರಣೆ ಮಾಡಬೇಕು. ಸೊ ಗಿಡ ನಾಟಿ ಮಾಡಿ 1 tingle 30 days ನಂತರ ಮೊದಲನೇ ಸಿಂಪರಣೆ, ಅದಾದ ನಂತರ 2 ಸಿಂಪರಣೆಗಳನ್ನ 15 days ಅಂತರದಲ್ಲಿ 2 times ಕೊಡಬೇಕಾಗತ್ತೆ. ಈ ರೀತಿ ಕೊಡೋದ್ರಿಂದ ನಿಮಗೆ ಗಿಡದ ಗ್ರೋತ್ ಚೆನ್ನಾಗಾಗುತ್ತೆ, ಬೆಳವಣಿಗೆ. ನೀವು ಕೊಟ್ಟಾಗ ನೋಡ್ಬೋದು ಎಲೆಗಳೆಲ್ಲ ಹಸಿರಾಗತ್ತೆ, ಗಾಢ ಹಸಿರಾಗುತ್ತೆ, ನಿಮಗೆ ಪತ್ರ ಹರಿತರು ಚೆನ್ನಾಗಾಗತ್ತೆ. ನಿಮಗೆ ಚೆನ್ನಾಗಿ ಫುಡ್ಡು ಟ್ರಾನ್ಸ್ಪೋರ್ಟ್ ಆಯಿತು ಅಂತಂದ್ರೆ ಆ ಪತ್ರ ಹರಿತರಿಂದ ನಿಮಗೆ ಗಡ್ಡೆ ಬೆಳವಣಿಗೆ ಸಾಕಷ್ಟು ಚೆನ್ನಾಗಿ ಆಗತ್ತೆ ಅಂತಾನೆ ಹೇಳ್ಬೋದು. ಇದರಿಂದ 15-20% ಹೆಚ್ಚಾಗತ್ತೆ. ಇನ್ನೊಂದು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ಈ ವೆಜಿಟೇಬಲ್ ಸ್ಪೆಷಲ್ ಅಲ್ಲಿ pH ಮೇಂಟೈನ್ ಮಾಡೋದು ಬಹಳ ಇಂಪಾರ್ಟೆಂಟ್. ಸೊ ನೀವು ಸುಮ್ಮನೆ 5 grams 1 liter ಬೆರೆಸ್ಬಿಟ್ಟು ಒಂದು ಕ್ಯಾನಿಂಗ್ ಹಾಕ್ಬಿಟ್ಟು ಹೊಡೆದ್ರೆ ಅದು ನೀಟಾಗಿ ವರ್ಕ್ ಆಗಲ್ಲ, ರಸಸಾರವನ್ನು ಮೇಂಟೈನ್ ಮಾಡಬೇಕು. ಹಾಗಾಗಿ ಒಂದು 25 liter ಕ್ಯಾನಿಗೆ 1 ನಿಂಬೆಹಣ್ಣು ಹಾಗೆ 1 shampoo ಪ್ಯಾಕೆಟ್ ಹಾಕಿ ಮಿಶ್ರಣ ಮಾಡಿ ಹೊಡಿಬೇಕು. ಹೀಗೆ ಮಾಡಿದಾಗ ರಸಸಾರ ಮೇಂಟೈನ್ ಆಗುತ್ತೆ. ಶಾಂಪು ಹಾಕೋ ಉದ್ದೇಶ ಏನಪ್ಪ ಅಂತಂದ್ರೆ ಗಿಡಗಳಲ್ಲಿ ಅಂಟ್ಕೊಳ್ಳುತ್ತೆ ನಿಮ್ಮ ಸೂಕ್ಷ್ಮಣ, ಒಂದು ಸ್ಪ್ರೆಡ್ಡರ್ ತರ ಅಂಟ್ಕೊಳ್ಳುತ್ತೆ. ನಿಂಬೆಹಣ್ಣು ಹಾಕೋ ಉದ್ದೇಶ ರಸಸಾರ ಮೇಂಟೈನ್ ಮಾಡುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಆ ಸಿಂಪರಣೆ ಮಾಡಿದಾಗ ನಿಮಗೆ ಗಿಡದಲ್ಲಿ ಚೆನ್ನಾಗಿ ನಿಮಗೆ ಪೋಷಕಾಂಶಗಳನ್ನ ಹೀರ್ಕೊಂಡು ಗಿಡದ ಬೆಳವಣಿಗೆ ಚೆನ್ನಾಗಾಗಿ ಗಡ್ಡೆಗಳ ಇಳುವರಿ ಕೂಡ ಹೆಚ್ಚಾಗುತ್ತೆ. ಜೊತೆಗೆ ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಇನ್ನೊಂದು ಮೈಕ್ರೋನ್ಯೂಟ್ರಿಯಂಟ್ ಮಿಶ್ರಣವನ್ನ ಬಿಡುಗಡೆ ಮಾಡಿದ್ದಾರೆ. ಅದರ ಹೆಸರು ಬಂದ್ಬಿಟ್ಟು UHSB ಪೊಟ್ಯಾಟೋ ಸ್ಪೆಷಲ್ ಅಂತೇಳಿ. ಸೊ ಪೊಟ್ಯಾಟೋ ಸ್ಪೆಷಲ್ ಅಂತಾನೆ ಇದು ನಿಮಗೆ ಪೌಡರ್ನ ರೆಡಿ ಮಾಡಿದ್ದಾರೆ. ಇದು ಕೂಡ ಎಲ್ಲಾ ಸೂಕ್ಷ್ಮ ಪೋಷಕಾಂಶಗಳ ಮಿಶ್ರಣ. ಸೊ ಇದರದ ಡೋಸೇಜ್ ಬಂದ್ಬಿಟ್ಟು 3 grams 1 liter ನೀರಿಗೆ. ಸೊ ನಿಮಗೆ ವೆಜಿಟೇಬಲ್ ಸ್ಪೆಷಲ್ 5 grams, UHSB ಪೊಟ್ಯಾಟೋ ಸ್ಪೆಷಲ್ 3 grams 1 liter ನೀರಿಗೆ ಬೆರೆಸಬೇಕು. ಈ ಪೊಟ್ಯಾಟೋ ಸ್ಪೆಷಲ್ ಕೂಡ 3 ಹಂತದಲ್ಲಿ, ಯಾವ ರೀತಿ ವೆಜಿಟೇಬಲ್ ಸ್ಪೆಷಲ್ ಕೊಡ್ತಿರೋ ಅದೇ ರೀತಿ ಇದನ್ನು ಕೂಡ 3 ಹಂತದಲ್ಲಿ ಕೊಡಬೇಕು. ನಾಟಿ ಮಾಡಿದ 1 tingle, ಅದಾದ್ಮೇಲೆ 15 days ಅಂತರದಲ್ಲಿ ಈ ಸಿಂಪರಣೆ ಮಾಡೋದ್ರಿಂದ ಹೆಚ್ಚಿನ ಇಳುವರಿಯನ್ನ ನೀವು ನಿರೀಕ್ಷಿಸಬಹುದು. ಅದೇ ರೀತಿ ಬೇವಿನ ಹಿಂಡಿ ಹಾಕೋದು ಕೂಡ ಒಳ್ಳೇದು. ಈಗ ಬೇವಿನ ಹಿಂಡಿ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ರೋಗ ಮತ್ತೆ ಕೀಟಗಳನ್ನ ಹತೋಟಿ ಮಾಡುತ್ತೆ. ಹಾಗೆ ಆ ಬೇವಿನ ಹಿಂಡಿ ಏನ್ ಮಾಡುತ್ತೆ, ಮಣ್ಣನ್ನ ಜೋಡಿಸೋದ್ರಿಂದ ಮಣ್ಣಲ್ಲಿರುವ ಪೋಷಕಾಂಶಗಳು ಬೇರುಗಳು ಸಮರ್ಪಕವಾಗಿ ಹೀರ್ಕೊಳ್ಳುತ್ತೆ. ಸೊ ಬೇವಿನ ಹಿಂಡಿ ಹಾಕುವಂತ ಅಭ್ಯಾಸವನ್ನು ಮಾಡ್ಕೊಳ್ಳಿ. 1 acre ಪ್ರದೇಶಕ್ಕೆ ಸುಮಾರು 300 kg ಬೇವಿನ ಹಿಂಡಿ ಹಾಕ್ಬೋದು. ಇಷ್ಟು ಸರ್. ಇನ್ನು ಸಾರಜನಕ ರಂಜಕ ಮತ್ತೆ ಪೊಟ್ಯಾಶ್ ನೋಡೋದಾದ್ರೆ, ಸಾರಜನಕ ನಿಮಗೆ 1 30 kg ಬೇಕು, ರಂಜಕ 30 kg ಬೇಕು, 40 kg ಪೊಟ್ಯಾಶ್. ಸೊ ನೀವು ನಾಟಿ ಮಾಡುವ ಸಂದರ್ಭದಲ್ಲಿ 50% ಸಾರಜನಕ ಕೊಡಬೇಕು, ಫುಲ್ ಅಮೌಂಟ್ ಸಾರಜನಕ ಕೊಡಬಾರ್ದು. ಯಾಕಂದ್ರೆ ನೀವು ನೆಕ್ಸ್ಟ್ ಮಣ್ಣು ಏರಿಸುವ ಸಮಯದಲ್ಲಿ ಮಿಕ್ಕಿದ ಅರ್ಧ ಕೊಡ್ತೀರಾ. ಸೊ ನೀವು ಬಿತ್ತನೆ ಮಾಡುವ ಸಮಯದಲ್ಲಿ 1/2 ಸಾರಜನಕ, ಪೂರ್ಣ ಪ್ರಮಾಣದ ರಂಜಕ ಮತ್ತೆ ಪೊಟ್ಯಾಶ್ನ ಒದಗಿಸಬೇಕು. ಹಾಗೆ ನೀವು ಗೊಬ್ಬರ ಹಾಕುವಾಗ ಕಣ್ಣ ಮೇಲೆ ಗೊಬ್ಬರ ಬೀಳಬಾರ್ದು. ಸೊ ಏನಾಗುತ್ತೆ, ಕಣ್ಣು ಮೇಲೆ ಒಂದು ವೇಳೆ ಗೊಬ್ಬರ ಬಿತ್ತು ಅಂತ ಹೇಳಿದ್ರೆ ಸುಟ್ಟೋಗುತ್ತೆ ಕಣ್ಣು. ಸಣ್ಣ ಸುಟ್ಟೋಯ್ತು ಅಂದ್ರೆ ನಿಮಗೆ ಮೊಳಕೆ ಕಡಿಮೆ ಆಗುತ್ತೆ. ಆದಷ್ಟು ನಿಮಗೆ ಸಾಲಲ್ಲಿ ಹಾಕ್ತಾರಲ್ಲ ಇನ್ನೊಂದು ಬದಿಯಲ್ಲಿ ಅದರ ಪಕ್ಕದಲ್ಲಿ ನೀವು ಏನು ಗೊಬ್ಬರವನ್ನು ಚೆಲ್ಲಬೇಕಾಗತ್ತೆ. ಇದು ಒಂದು ಮುಖ್ಯವಾದ ಅಂಶ ಸರ್. ಇನ್ನು ಇತ್ತೀಚೆಗೆ ಸಮಸ್ಯೆ ಈ ಕೃಷಿ ಕ್ಷೇತ್ರದಲ್ಲಿ ಅಗಾಧವಾಗಿ ಇರುವಂತದ್ದು ಅಂತ ಹೇಳಿದ್ರೆ ಕಾರ್ಮಿಕರ ಅಲಭ್ಯತೆ. ಕಾರ್ಮಿಕರು ನಮಗೆ ಸಿಗ್ತಾ ಇಲ್ಲ, ನಮ್ಮ ಕೆಲಸಗಳನ್ನು ಮಾಡಲಿಕ್ಕೆ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಇವತ್ತು ಕೃಷಿಕರಿಗೆ ನೆರವಾಗಿರ್ತಕ್ಕಂಥದ್ದು ಯಾಂತ್ರೀಕರಣ ಅನ್ನುವಂಥದ್ದು. ಈ ಆಲೂಗಡ್ಡೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಎಷ್ಟರ ಮಟ್ಟಿಗೆ ಯಾಂತ್ರೀಕರಣವನ್ನು ಅಳವಡಿಕೆಯನ್ನು ಮಾಡಿಕೊಳ್ಳಲಾಗಿದೆ, ಯಾವ್ಯಾವ ಯಂತ್ರಗಳು ಆಲೂಗಡ್ಡೆ ಬೆಳೆಗೆ ನೆರವಾಗುತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡಿ. ಮೊದಲಿಗೆ ಯಾಂತ್ರೀಕರಣ ಅಂತ ಅಂದ್ರೆ ಈ ಗಡ್ಡೆ ತರಕಾರಿಗಳಿಗೆ ಯಾವಾಗ್ಲೂ ಆಳವಾಗಿ ಉಳುಮೆ ಮಾಡಬೇಕು. ಭೂಮಿ ಸಿದ್ಧತೆ ಬಹಳ ಇಂಪಾರ್ಟೆಂಟ್. ನೀವು ಆಳವಾಗಿ ಉಳುಮೆ ಮಾಡಲಿಲ್ಲ ಅಂತಂದ್ರೆ ಏನಾಗುತ್ತೆ, ಬೇರುಗಳು ನಿಮಗೆ ಅಡಿಲೋಗಲ್ಲ. ಮೇಲ್ಗಡೆ ಅಷ್ಟೇ ನಿಮಗೆ ಮಣ್ಣು ಪುಡಿ ಆಗಿರುತ್ತೆ, ಕೆಳಗಡೆ ಮಣ್ಣು ಹಾರ್ಡ್ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಬೇರು ತುಂಬಾ ಕೆಳಗೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಗಡ್ಡೆಗಳು ನಿಮಗೆ ಕಡಿಮೆ ಆಗುತ್ತೆ. ಆದಷ್ಟು ಮಣ್ಣು ಪುಡಿ ಆಗಿದ್ರೆ, ನೀವು ಪಂಜಾಬಲ್ಲಿ ಹೋಗಿ ನೋಡಿದ್ರೆ ಬೂದಿ ರೀತಿಯಲ್ಲಿ ಮಣ್ಣಿರುತ್ತೆ, ಅಷ್ಟು ಆಳವಾಗಿ 4-5 ಬಾರಿ ಭೂಮಿ ಸಿದ್ಧತೆ ಮಾಡ್ತಾರೆ. ಹಾಗಾಗಿ ಅಲ್ಲಿನ ಪ್ರೊಡಕ್ಟಿವಿಟಿ ನಮ್ಮ ಪ್ರೊಡಕ್ಟಿಗೂ ಬಹಳ ವ್ಯತ್ಯಾಸ ಇದೆ. ನಮ್ಮಲ್ಲಿ ನಿಮಗೆ 1 ಎಕರೆಗೆ ಮ್ಯಾಕ್ಸಿಮಮ್ ನಿಮಗೆ 10 ಟನ್ ಅಷ್ಟೇ ಬರೋದು ನಿಮಗೆ ಎಕರೆಗೆ. ಸೊ ಅಲ್ಲಿ ನಿಮಗೆ 15-20 ಟನ್ ತೆಗಿತಾರೆ ಎಕರೆಗೆ. ಮುಖ್ಯವಾಗಿ ಅಂದ್ರೆ ಆಳವಾಗಿ ಉಳುಮೆ ಮಾಡ್ತಾರೆ. ಸೊ ಆಳವಾಗಿ ನೀವು ಉಳುಮೆ ಮಾಡಬೇಕು. ಉಳುಮೆ ಮಾಡೋದ್ರಿಂದ ಏನಾಗುತ್ತೆ, ಮಣ್ಣು ಸಡಲ ಆಗುತ್ತೆ, ಬೇರುಗಳು ಚೆನ್ನಾಗಿ ಮಣ್ಣೊಳಗೆ ಹೋಗುತ್ತೆ, ಚೆನ್ನಾಗಿ ನಿಮಗೆ ಗಡ್ಡೆ ಕಟ್ಟುತ್ತೆ. ಸೊ ಅಲ್ಲಿ ನೀವು ಟ್ರ್ಯಾಕ್ಟರ್ ಆಧಾರಿತ ನೀವು ರೋಟೋವೇಟರ್ ಆಗಿರ್ಬೋದು, ಕಲ್ಟಿವೇಟರು, ಇವನ್ನೆಲ್ಲ ಸೇರಿಸಿ 3-4 ಬಾರಿ ಆಳವಾಗಿ ಮಾಡಿ ಪುಡಿಯಾಗಿ ಮಣ್ಣನ್ನು ಸಿದ್ಧತೆ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಸೊ ನಾವು ಪೊಟ್ಯಾಟೋನ ನಾಟಿ ಮಾಡೋದಕ್ಕೆ ಜೋಡಿ ಸಾಲು ಪದ್ಧತಿಯನ್ನು ನೀವು ಅಳವಡಿಸ್ಕೊಳ್ಬೋದು. ಈ ಜೋಡಿ ಸಾಲು ಪದ್ಧತಿಗೆ ಸರ್ ನಿಮಗೆ ಟ್ರ್ಯಾಕ್ಟರ್ ಆಧಾರಿತ ಪೊಟ್ಯಾಟೋ ಕಲ್ಟಿವೇಟರ್ ಸಿಗುತ್ತೆ ನಿಮಗೆ. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಇಮ್ಮಿಡಿಯೇಟ್ ಆಗಿ ನಿಮಗೆ ಈ ಬೆಡ್ಡುನು ಏರುಮಡಿನೂ ಆಗುತ್ತೆ, ಅದೇ ರೀತಿ ನಿಮಗೆ ಗಡ್ಡೆನೂ ಕೂಡ ಹಾಕ್ತಾ ಹೋಗುತ್ತೆ. ಇದಕ್ಕೇನಪ್ಪ ಅಂದ್ರೆ ಉಂಡೆಗಡ್ಡೆನೆ ಬಳಸಬೇಕು. ನೀವು ಕತ್ತರಿಸಿದ ಗಡ್ಡೆನ ಹಾಕ್ಲಿಕ್ಕೆ ಆಗಲ್ಲ. ಸೊ ಉಂಡೆಗಡ್ಡೆ ಯಾವ ಕಡೆ ಆದ್ರೂ ಬಿದ್ರು ಕೂಡ ತೊಂದರೆ ಇಲ್ಲ. ಒಂದ್ ಕಡೆ ಏನಾಗುತ್ತೆ ಅಂದ್ರೆ ಈ ಕಡೆ ಬೆಡ್ ಹಾಕ್ತಾ ಹೋಗುತ್ತೆ, ಅದ್ರ ಮೇಲ್ಗಡೆ ಗಡ್ಡೆ ಉದುರಿಸ್ಕೊಂತಾ ಹೋಗುತ್ತೆ, ಗಡ್ಡೆ ಉದುರಿಸಿದ ತಕ್ಷಣ ಮಣ್ಣು ಮುಚ್ಕೊಂತಾ ಹೋಗುತ್ತೆ, ಆಟೋಮೆಟಿಕ್ ಆಗಿ ಎಲ್ಲಾ ಹಾಕ್ತಾ ಹೋಗುತ್ತೆ. ಕತ್ತರಿಸಿದ ಗಡ್ಡೆ ಏನಾಗುತ್ತೆ, ಉಲ್ಟಾ ಪಲ್ಟಾ ಬಿದ್ದು ಬಿಡುತ್ತೆ. ಉಲ್ಟಾ ಪಲ್ಟಾ ಬಿತ್ತು ಅಂದ್ರೆ ಗಡ್ಡೆ ಮಕ್ಕಡೆಯಾಗಿ ಬಿತ್ತು ಹೇಳಿದ್ರೆ ಮೊಳಕೆ ಬರೋದಿಲ್ಲ. ಸೊ ಮೇಲೇನೆ ನಡಬೇಕು. ಕತ್ತರಿಸಿದ ಗಡ್ಡೆ ಆದ್ರೆ ನೀವು ಮ್ಯಾನ್ಯುವಲ್ ಆಗಿ ಕೈಯಲ್ಲೇ ಬಿತ್ತನೆ ಮಾಡ್ಬೇಕಾಗತ್ತೆ. ಈ ಟ್ರ್ಯಾಕ್ಟರ್ ಮೆಷಿನ್ ಇಂದ ಹಾಕೋದಾಯ್ತು ಅಂತಂದ್ರೆ ಉಂಡೆಗಡ್ಡೆನೇ ಬಳಕೆ ಮಾಡಿ ಒಬ್ಬ ಮನುಷ್ಯ ಹಿಂದೆ ಕೂರ್ಬೇಕಾಗತ್ತೆ. ಅದಾದ್ಮೇಲೆ ಒಂದು ಗಡ್ಡೆಗಳನ್ನ ಪಾಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಆಲ್ಮೋಸ್ಟ್ ನಿಮಗೆ ಪಂಜಾಬ್ ಅಲ್ಲೆಲ್ಲ ನೋಡೋದಂದ್ರೆ ಬಿತ್ತನೆಗೆ ಟ್ರ್ಯಾಕ್ಟರ್ ಆಧಾರಿತ ಪ್ಲಾಂಟರ್ನೇ ಬಳಕೆ ಮಾಡ್ತಾರೆ. ನಮ್ಮಲ್ಲಿ ಇನ್ನು ಕೂಡ ಕೆಲವೊಂದ್ ಕಡೆ ಆಯ್ತು ಪ್ಲಾಂಟರ್ ಸ್ವಲ್ಪ ಮಟ್ಟಿಗೆ ಮಾಡಿದ್ರು, ಕೆಲವೊಂದು NGO ಸಂಸ್ಥೆಗಳು ಸೇರಿ. ಅದಾದ್ಮೇಲೆ ಎಲ್ಲರೂ ಕೂಡ ನೇಗ್ಲಲ್ಲೇ ಸಾಲ್ ಬಿತ್ತನೆ ಮಾಡಿ ಹಾಕ್ತಾ ಇದ್ದಾರೆ. ಸೊ ಈ ರೀತಿ ಮಾಡೋದ್ರಿಂದ 1 ಗಂಟೆಯಲ್ಲಿ ನಿಮಗೆ 3-4 ಎಕರೆನ ಬಿತ್ತನೆ ಮಾಡಬಹುದು ಆರಾಮಾಗಿ ಟ್ರ್ಯಾಕ್ಟರ್ ಚಾಲಿತ ಪ್ಲಾಂಟರ್ ಇಂದ. ಇದರಿಂದ ಮಾಡೋದ್ರಿಂದ ಏನಂದ್ರೆ ನಿಮಗೆ ಬೆಡ್ಡು ತುಂಬಾ ಚೆನ್ನಾಗುತ್ತೆ, ಮತ್ತೆ 30 ದಿನಕ್ಕೆ ಇನ್ನೊಂದ್ಸತಿ ಮಣ್ಣು ಎರಿಸೋ ಅವಶ್ಯಕತೆ ಇಲ್ಲ, ಒಂದೇ ಸತಿ ಮುಗೀತು. ಸ್ಟಾರ್ಟಿಂಗ್ ಟೈಮಲ್ಲಿ ನೀವು ಬಿತ್ತನೆ ಮಾಡೋತ್ತಿಗೆ ಮಣ್ಣು ಎರಿಸಿದ್ರೆ ಮುಗೀತು. ಒಂದು ವೇಳೆ ಹೆಚ್ಚು ಮಳೆಯಾಗಿ ಮಣ್ಣು ಕೆಳಗೆ ಇಳಿಜಾರದಾಗ ನೀವು ಹೇಗೆ ಶುಂಠಿಲಿ ಮಣ್ಣು ಕೊಡ್ತೀರೋ ಆ ರೀತಿ ಮಣ್ಣು ಎರಿಸಿದ್ರೆ ಸಾಕು. ಮತ್ತಿನ್ನೊಂದು ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಈಗ ಮಾಡೋದ್ರಿಂದ ಹಸಿರುಗಡ್ಡೆ ಕಡಿಮೆ ಆಗುತ್ತೆ. ಹಸಿರುಗಡ್ಡೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ನೇಗ್ಲಲ್ಲಿ ಮಾಡಿದಾಗ ನಿಮಗೆ ಸಾಲು ತುಂಬಾ ಹೈಟ್ ಅಲ್ಲಿ ಬರೋದಿಲ್ಲ ಅಲ್ವಾ, ಸ್ವಲ್ಪ ಮಟ್ಟಿಗೆ ನಿಮಗೆ ಹೈಟ್ ಬರುತ್ತೆ. ಏನಾಗುತ್ತೆ, ಸ್ಪ್ರಿಂಕ್ಲರ್ ಯೂಸ್ ಮಾಡ್ತಾರೆ, ಜೆಟ್ ಪೈಪ್ ಯೂಸ್ ಮಾಡ್ಕೊಡ್ತಾರೆ. ಆ ಟೈಮಲ್ಲಿ ಇಲ್ಲ ಮಳೆ ಬಂತು ಅನ್ಕೊಳ್ಳಿ, ಮುಂಗಾರಲ್ಲೇ ಬೆಳೆಯೋದ್ರಿಂದ ಮಣ್ಣು ಏನಾಗುತ್ತೆ ಎಲ್ಲ ಇಳಿದೋಗುತ್ತೆ. ಇಳಿದೋದಾಗ ಏನಾಗುತ್ತೆ, ಆ ಗಡ್ಡೆಗಳು ಸೂರ್ಯನ ಬೆಳಕಿಗೆ ಎಕ್ಸ್ಪೋಸ್ ಆಗ್ಬಿಟ್ಟು ನಿಮಗೆ ಹಸಿರುಗಡ್ಡೆ ಆಗುತ್ತೆ. ಹಸಿರುಗಡ್ಡೆ ನಿಮಗೆ ಮಾರ್ಕೆಟಲ್ಲಿ ತಗೊಳ್ಳೋದಿಲ್ಲ. ಸೊ ನಿಮಗೆ ಅದು ವೇಸ್ಟ್ ಆದಂಗೆ ಆಗ್ಬಿಡುತ್ತೆ. ಈ ಪ್ಲಾಂಟರ್ನ ಬಳಕೆ ಮಾಡ್ತು ಅಂತ ಹೇಳಿದ್ರೆ ನೀಟಾಗಿ ಮಣ್ಣು ಮುಚ್ಕೊಳ್ಳುತ್ತೆ, ದೊಡ್ಡವಾದ ಬೆಡ್ ಆಗುತ್ತೆ, ಹಾಗಾಗಿ ಹಸಿರುಗಡ್ಡೆಗಳ ಪ್ರಮಾಣ ಕಡಿಮೆ ಇರುತ್ತೆ. ಮತ್ತೆ ಏನಪ್ಪ ಅಂದ್ರೆ ಗಡ್ಡೆ ಕೊರೆಯುವ ಕೀಟನು ಬರಲ್ಲ. ಸೊ ಏನಾಗುತ್ತೆ, ಒಂದು ವೇಳೆ ನಿಮಗೆ ಗಡ್ಡೆ ಏನಾದರೂ ಎಕ್ಸ್ಪೋಸ್ ಆಯಿತು ಅಂದ್ರೆ ಆ ಕೀಟ ಬಂದ್ಬಿಟ್ಟು ಗಡ್ಡೆ ಮೇಲೆ ಮೊಟ್ಟೆ ಇಡುತ್ತೆ. ಮೊಟ್ಟೆ ಇಟ್ಟ ನಂತರ ಮರಿ ಹುಳು ಗಡ್ಡೆಯನ್ನ ಕೊರಿಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀವು ಈ ಪ್ಲಾಂಟರ್ನ ಮಾಡೋದ್ರಿಂದ ಮಣ್ಣು ನೀಟಾಗಿರೋದ್ರಿಂದ ಮಣ್ಣು ಮುಚ್ಚಿರೋದ್ರಿಂದ ಗಡ್ಡೆ ಕೊರೆಯುವ ಕೀಟದ ಹಾವಳಿಯನ್ನು ಕಡಿಮೆ ಮಾಡಬಹುದು. ಇದು ಎರಡು ಅಂಶ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಮೂರನೇ ಅಂತ ಹಾರ್ವೆಸ್ಟಿಂಗ್ ಅಲ್ಲೂ ನಾವು ಈ ಬೆಡ್ಡಲ್ಲಿ ನೀವು ಪ್ಲಾಂಟರ್ ಯೂಸ್ ಮಾಡಿದ್ರೆ ಹಾರ್ವೆಸ್ಟರ್ ಕೂಡ ಯೂಸ್ ಮಾಡಿಕೊಂಡು ಆರಾಮಾಗಿ ನೀವು ಹಾರ್ವೆಸ್ಟ್ ಮಾಡ್ಕೊಳ್ಬಹುದು. ಇಷ್ಟು ಅಂತರದಲ್ಲಿ ನಾವು ಯಾಂತ್ರೀಕರಣವನ್ನು ಬಳಸಬಹುದು ಆಲೂಗಡ್ಡೆಯಲ್ಲಿ. ಈಗ ತಾವು ಇದುವರೆಗೆ ತಿಳಿಸ್ಕೊಟ್ಟಂತಹ ಯಾಂತ್ರೀಕರಣ ಆಗಿರಬಹುದು, ಆಲೂಗಡ್ಡೆ ಬೆಳೆಯಲ್ಲಿ ಬಳಸ್ತಕ್ಕಂತಹ ಲಘು ಪೋಷಕಾಂಶಗಳಾಗಿರಬಹುದು, ಮತ್ತೆ ಈ ಬೀಜೋತ್ಪಾದನೆಗೆ ಬಂದಿರತಕ್ಕಂತಹ ಅಂಗಾಂಶ ಕೃಷಿಯ ಗಡ್ಡೆ ಆಗಿರಬಹುದು, ಈ ತರದನ್ನ ಅಳವಡಿಕೆಯನ್ನ ಮಾಡಿಕೊಳ್ಳುವ ಮೂಲಕ ನಮ್ಮ ಆಲೂಗಡ್ಡೆ ಬೆಳೆಯನ್ನು ಕೂಡ ಆರ್ಥಿಕವಾಗಿ ಲಾಭದಾಯಕವಾದಂತಹ ಒಂದು ಬೆಳೆಯನ್ನಾಗಿ ಪರಿವರ್ತನೆಯನ್ನ ಮಾಡಿಕೊಳ್ಳಬಹುದು. ಹೌದು ಸರ್. ಇದನ್ನ ಮಾಡಿಕೊಳ್ಬೇಕು. ಮುಂದಿನ ದಿವಸಗಳಲ್ಲಿ ಏನು ಹಾಸನ ಜಿಲ್ಲೆಯಲ್ಲಿ ಹಿಂದೆ ಒಂದು ಆಲೂಗಡ್ಡೆಯ ವೈಭವ ಇತ್ತೋ ಅದು ಮರುಕಳಿಸುವ ನಿಟ್ಟಿನಲ್ಲಿ ಇವತ್ತು ತೋಟಗಾರಿಕೆ ಇಲಾಖೆಯು ಕೂಡ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದೆ. ತೋಟಗಾರಿಕೆ ಇಲಾಖೆ ಹಾಗೂ ನಮ್ಮ ಕೃಷಿ ಕಾಲೇಜು ಹಾಗೂ ಕೃಷಿ ವಿಜ್ಞಾನಗಳ ಸಂಪರ್ಕಕ್ಕೆ ಬಂದು ನಮ್ಮ ಕೃಷಿಕರು ಆಲೂಗಡ್ಡೆ ಬೆಳೆಯಲ್ಲಿ ಸುಧಾರಿತ ತಂತ್ರಜ್ಞಾನವನ್ನ ಬಳಕೆಯನ್ನ ಮಾಡಿಕೊಳ್ಳುವ ಮೂಲಕ ಒಂದು ಒಳ್ಳೆಯ ಬೆಳೆಯನ್ನ ಪಡೆಯಬಹುದು, ಆರ್ಥಿಕವಾಗಿಯೂ ಕೂಡ ಸಬಲರಾಗಬಹುದು ಅನ್ನುವಂಥದ್ದು. ಒಳ್ಳೆಯದು ಜಿ ಸಿ ಸಂಧ್ಯಾ ಅವರೇ, ಇವತ್ತಿನ ಸಂಚಿಕೆಯಲ್ಲಿ ಆಲೂಗಡ್ಡೆಯಲ್ಲಿ ಸುಧಾರಿತ ಉತ್ಪಾದನಾ ತಂತ್ರಜ್ಞಾನಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ತೆ. ಇದುವರೆಗೆ ಆಲೂಗಡ್ಡೆ ಬೆಳೆಯಲ್ಲಿ ಸುಧಾರಿತ ಉತ್ಪಾದನಾ ತಂತ್ರಜ್ಞಾನಗಳು ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಸಿ ಸಂಧ್ಯಾ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ರೈತ ಬಾಂಧವರೇ, ಆಲೂಗೆಡ್ಡೆ ಬೆಳೆಯಲ್ಲಿ ಸುಧಾರಿತ ಉತ್ಪಾದನಾ ತಂತ್ರಜ್ಞಾನಗಳ ಕುರಿತಂತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ನೀವು ಡಾಕ್ಟರ್ ಜಿ ಸಿ ಸಂಧ್ಯಾ ಅವರನ್ನು ನಾವೀಗ ಹೇಳುವ ಸಂಚಾರಿ ದೂರವಾಣಿ ಸಂಖ್ಯೆಯಲ್ಲಿ ಸಂಪರ್ಕಿಸಿ ಮಾಹಿತಿಯನ್ನ ಪಡ್ಕೊಳ್ಬಹುದು. ಅವರ ದೂರವಾಣಿ ಸಂಖ್ಯೆ ಹೀಗಿದೆ: 8246 45 7341. ಡಾಕ್ಟರ್ ಜಿ ಸಿ ಸಂಧ್ಯಾ ಅವರ ಸಂಚಾರಿ ವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಗಮನಿಸ್ಕೊಳ್ಳಿ: 8249 45 7341. ರೈತ ಬಾಂಧವರೇ, ಹಸಿರು ಸಿರಿ ಬಾನುಲಿ ಸರಣಿಯ ಮೂರನೇ ಅವತರಣಿಕೆಯ ಅಂತಿಮ ಕಂತು ಇಂದು ಪ್ರಸಾರವಾಯಿತು. ಈ ಮೂರನೇ ಅವತರಣಿಕೆಯಲ್ಲಿ ಒಟ್ಟು 41 ಸಂಚಿಕೆಗಳು ಬಿತ್ತರವಾಯಿತು. ಕಾರ್ಯಕ್ರಮವನ್ನು ಪ್ರಸಾರ ಮಾಡಲು ಸಹಕಾರವನ್ನು ನೀಡಿದ ಹಾಸನದ ಕೃಷಿ ಮಹಾವಿದ್ಯಾಲಯ ಹಾಗೂ ಕಾರ್ಯಕ್ರಮವನ್ನು ಬಿತ್ತರಿಸಿದ ಹಾಸನ ಆಕಾಶವಾಣಿ ಹಾಗೂ ಇದರ ಉಪಯೋಗವನ್ನು ಪಡೆದುಕೊಂಡ ನಮ್ಮೆಲ್ಲ ಬಾನುಲಿ ಶ್ರೋತೃಗಳಿಗೆ ಧನ್ಯವಾದಗಳು. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಹಸಿರು ಸಿರಿ ಮೂಡಿವಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿ ಹಿಂಡಿಗಳ ಬಳಕೆ ಈ ಕುರಿತಂತೆ ಮಾಹಿತಿಯನ್ನು ನೋಡೋಣ. ಸಾವಯವ ಕೃಷಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಬೆಳೆಗಳನ್ನು ರಕ್ಷಣೆಯನ್ನು ಮಾಡಲಾಗುತ್ತೆ, ಜೊತೆಗೆ ಪೋಷಣೆಯನ್ನು ಕೂಡ ಮಾಡಲಾಗುತ್ತೆ. ಸಸ್ಯದ ಸಂಪನ್ಮೂಲಗಳಲ್ಲಿ ಸಾವಯವ ಕೃಷಿಯಲ್ಲಿ ಹೆಚ್ಚಿನ ಪ್ರಮಾಣದ ಬೇವಿನ ಸಸ್ಯ ಹಿಂಡಿಯನ್ನು ಸಹ ಬಳಕೆಯನ್ನ ಮಾಡಲಾಗುತ್ತೆ. ಬೇವಿನ ಬೀಜಗಳಿಂದ ತಯಾರಿಸಿದ ಬೇವಿನ ಹಿಂಡಿಯನ್ನು ಹೊಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಳಸಲಾಗುತ್ತೆ. ಬೇಯಿಸಿದ ಶುದ್ಧ ಬೇವಿನ ಹಿಂಡಿಯನ್ನು ಮೇ ಜೂನ್ ತಿಂಗಳಿನಲ್ಲಿ ಸಂಗ್ರಹಣೆಯನ್ನು ಮಾಡಿ ಚೆನ್ನಾಗಿ ಒಣಗಿಸಲಾಗುತ್ತೆ. ಇದರೊಂದಿಗೆ ಕೋಲ್ಡ್ ಪ್ರೆಸ್ಡ್ ವಿಧಾನದಿಂದ ಬೇವಿನ ಹಿಂಡಿಯನ್ನು ತಯಾರನ್ನು ಮಾಡಲಾಗುತ್ತೆ. ಬೇವಿನ ಬೀಜವನ್ನು ಹೊರಹಾಕಿ ತೈಲವನ್ನು ಹೊರತೆಗೆಯದೇ ಬೇವಿನ ಸಾರವನ್ನು ತಯಾರಿಸುವುದು ಕೂಡ ಹೆಚ್ಚು ಪ್ರಯೋಜನಕಾರಿ ಕೃಷಿಯಲ್ಲಿ. ಇದು ಸಾರಜನಕ 3-5%, ರಂಜಕ 1% ಮತ್ತು ಪೊಟ್ಯಾಷ್ 2% ಅನ್ನು ಹೊಂದಿರುತ್ತೆ. ಇದರಿಂದ ಪೋಷಕಾಂಶಗಳನ್ನು